ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಸಹಭಾಗಿತ್ವದಲ್ಲಿ ಯುನಿಸೆಫ್ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಸಂಚಾರಿ ನಿಯಮಗಳ ಬಗ್ಗೆ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿಯೂ ಸೂಕ್ತ ಅರಿವಿನ ಕೊರತೆಯಾಗಿರುವುದೇ ಅಪಘಾತ ಹೆಚ್ಚಳವಾಗಿರುವುದಕ್ಕೆ ಕಾರಣ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ವತಿಯಿಂದ ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಇದೇ 28-30ರವರೆಗೆ ರಾಜ್ಯ ಮಟ್ಟದ 5ನೇ ವೈಜ್ಞಾನಿಕ ಸಮ್ಮೇಳನ ಆಯೋಜನೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಹುಲಿಕಲ್ ನಟರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಲಿನ ಪ್ರೋತ್ಸಾಹ ಧನ 7 ರೂಪಾಯಿಗೆ ಹೆಚ್ಚಿಸಲಾಗುವುದು, ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಹುಣಸೆ, ಹಲಸು ಮತ್ತು ನೇರಳೆಗಾಗಿ ರಾಷ್ಟೀಯ ಮಂಡಳಿ ರಚಿಸಲು ಕೇಂದ್ರಕ್ಕೆ ಮಾಜಿ ಪ್ರಧಾನಿ ದೇವೇಗೌಡ ಮನವಿ. ಜಲಜೀವನ್ ಮಿಷನ್ ಯಶಸ್ವಿ ಹಿನ್ನೆಲೆ ಉಡುಪಿಯ ಕೋಡಿಗ್ರಾಮ ಪಂಚಾಯಿತಿ ಫಲಾನುಭವಿಗಳೊಂದಿಗೆ ಕೇಂದ್ರ ಸಚಿವರ ಸಂವಾದ. ಆರೋಗ್ಯ ಸೇತು ಸಂಚಾರಿ ಆರೋಗ್ಯ ಘಟಕಗಳಿಗೆ ಬೆಳಗಾವಿಯಲ್ಲಿ ಸರ್ಕಾರ ಚಾಲನೆ. ಆಲಮಟ್ಟಿ ಅಣೆಕಟ್ಟಿನ ಎತ್ತರ ಹೆಚ್ಚಿಸುವ ರಾಜ್ಯದ ಪ್ರಸ್ತಾವನೆಗೆ ಆಂಧ್ರಪ್ರದೇಶ ವಿರೋಧ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸುವಂತೆ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಹಲೋ ಆಕಾಶವಾಣಿನಾ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು ಈ ವಿಷಯ ಕುರಿತಂತೆ ಕೇಳುಗರ ಪ್ರಶ್ನೆಗಳಿಗೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರಿಸಲಿದ್ದಾರೆ ಕೋಲಾರ ರೇಷ್ಮೆ ಗೂಡು ಮಾರುಕಟ್ಟೆಯ ಉಪನಿರ್ದೇಶಕರಾದ ಶ್ರೀ ಎಸ್ಎನ್ ಶ್ರೀನಿವಾಸ್ ಅವರು. ಕಾರ್ಯಕ್ರಮ ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಕೇಳಿ, ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು ಈ ವಿಷಯ ಕುರಿತಂತೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಬನ್ನಿ ಕೆಳಗುರೆ, ಇವತ್ತಿನ ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಮ್ಮ ಕಾರ್ಯಕ್ರಮದ ವಿಷಯ ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು. ಇದು ಇವತ್ತು ನಾವು ನಡೆಸಲಿರುವ ಕಾರ್ಯಕ್ರಮದ ಹೆಸರಾಗಿದೆ. ನಮ್ಮ ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ ಡಾಕ್ಟರ್ ಎಸ್ ಎನ್ ಶ್ರೀನಿವಾಸ್ ಅವರು, ರೇಷ್ಮೆ ಉಪಕೃಷಿ ನಿರ್ದೇಶಕರು, ರೇಷ್ಮೆ ಗೂಡು ಮಾರುಕಟ್ಟೆ ಕೋಲಾರ. ಹಾಗಾಗಿ ಇವತ್ತು ನಾವು ಸುಧಾರಿತ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಪದ್ಧತಿಗಳಿದ್ದಾವೆ, ಏನೇನು ಅನುಕೂಲ ಇದೆ, ನಮ್ಮ ರೈತರಿಗೆ ಉತ್ತಮವಾದ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಮತ್ತು ಎಲ್ಲ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರದ ವತಿಯಿಂದ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತಾವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆನ ದಯವಿಟ್ಟು ಬರ್ಕೊಳ್ರಿ. ನಮ್ಮ ಫೋನ್ ಸಂಖ್ಯೆ ಈ ರೀತಿವೆ: 2237074 77. 2237048 88. ಎಸ್ಟಿಡಿ ಕೋಡ್ 0 8 0. ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತರವನ್ನು ಪಡ್ಕೊಳ್ರಿ. ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು, ಡಾಕ್ಟರ್ ಶ್ರೀನಿವಾಸ್ ಅವರೇ, ಏನು ಈ ಒಂದು ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿ ಅಂದ್ರೆ ಏನು? ನಿಮ್ಗೆ ನಾನು ಮೊದಲೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಕೃಷಿಯಲ್ಲಿ ಹೊಸದಾಗಿ ಏನಾದ್ರೂ ನಾವು ರೇಷ್ಮೆ ಕೃಷಿಯನ್ನು ಏನೆಲ್ಲ ಬಂದಿದೆ, ಹೊಸ ತಾಂತ್ರಿಕತೆಗಳು ಬಂದಿದೆ, ಸಾಕಷ್ಟು ತಾಂತ್ರಿಕತೆಗಳು ಬಂದಿದೆ. ರೇಷ್ಮೆ ಭಾಳಷ್ಟು ಚೆನ್ನಾಗೀಗ ಅನೇಕ ತಾಂತ್ರಿಕತೆಗಳು ಬಂದಿರೋದ್ರಿಂದ ಭಾಳಷ್ಟು ಚೆನ್ನಾಗಿ ರೇಷ್ಮೆಯನ್ನು ಕೂಡ ಉತ್ಪಾದನೆ ಮಾಡ್ಬೋದು. ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿ ಅಧಿಕ ಲಾಭ ಗಳಿಸ್ಬೋದು. ಅದರಲ್ಲಿ ಭಾಳ ಮುಖ್ಯವಾಗಿ ಅಂತೇಳಿದರೆ ನಾವು ದ್ವಿತಳಿ ರೇಷ್ಮೆ ಕೃಷಿಯಲ್ಲಿ ಬಂದಿರತಕ್ಕಂಥ ತಾಂತ್ರಿಕತೆಗಳನ್ನು ನೋಡಿದಾಗ ನಮಗೆ ಸಾಕಷ್ಟು ತಾಂತ್ರಿಕತೆಗಳಿಂದ ಇವತ್ತು ಭಾಳಷ್ಟು ಒಳ್ಳೆ ಗುಣಮಟ್ಟದ ರೇಷ್ಮೆ ಗೂಡುಗಳನ್ನು ಉತ್ಪಾದನೆ ಮಾಡಿ ಅಂತಾರಾಷ್ಟ್ರೀಯ ಗುಣಮಟ್ಟದ ರೇಷ್ಮೆಯನ್ನು ಉತ್ಪಾದನೆ ಮಾಡ್ತಾ ಮಾಡ್ತಕ್ಕಂಥ ವ್ಯವಸ್ಥೆ ಬಂದಿದೆ. ಅಷ್ಟು ಸಾಕಷ್ಟು ತಾಂತ್ರಿಕತೆಗಳು ಬಂದಿದೆ. ಹಾಗಾಗಿ ಆ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಏನು ನಮ್ಮ ಈ ಒಂದು ದಿತಳಿ ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿ ಅಧಿಕ ಲಾಭ ಗಳಿಸಬಹುದು ಎಲ್ಲ ರೈತರು ಕೂಡ. ಅವರಲ್ಲಿ ಕೆಲವು ಮುಖ್ಯವಾಗಿರ್ತಕ್ಕಂಥ ತಾಂತ್ರಿಕತೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ನಾವು ಯಾವುದೇ ಒಂದು ಗೂಡನ್ನು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಬೇಕಾದ್ರೆ ರೇಷ್ಮೆ ಹುಳು ತಿಂತಕ್ಕಂಥದ್ದು ಇಪ್ಪನೇಳೆ ಸೊಪ್ಪನ್ನ ಇಪ್ಪನೇಳೆ ಸೊಪ್ಪನ್ನ ನಾವು ತಗೊಂಡ್ರೆ ಇಪ್ಪನೇಳೆ ಗುಣಮಟ್ಟದ ಇಪ್ಪನೇಳೆ ಸೊಪ್ಪನ ಅವಶ್ಯಕತೆ ಇದೆ. ಮೊದಲನೇದು ಅದನ್ನ ಸುಧಾರಿತ ತಳಿ ಬಂದಿದೆ. ಆ ಸುಧಾರಿತ ತಳಿಯನ್ನ ಸುಧಾರಿತ ಪದ್ಧತಿಯಲ್ಲಿ ನಾವು ನಾಟಿ ಮಾಡಿದ್ರೆ ಅದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅದು ಒಂದನೇದು. ಎರಡನೇದು ಸೋಂಕು ನಿವಾರಣೆ. ಯಾವುದೇ ನಾವು ರೇಷ್ಮೆ ಗೂಡನ್ನ ಸಾಕಣೆ ಮಾಡಿ ಗೂಡನ್ನು ಉತ್ಪಾದನೆ ಮಾಡಬೇಕಾದ್ರೆ ಮನೆಯಲ್ಲಿ ರೋಗ ನಿವಾರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ಸೋಂಕು ನಿವಾರಣೆ ಅಂತ ಕರಿತೀವಿ ನಾವು. ಅದು ಬಹಳ ಮುಖ್ಯ ಸೋಂಕು ನಿವಾರಣೆ ಮಾಡ್ತಕ್ಕಂಥದ್ದು. ಆಮೇಲೆ ಚಾಕಿ ಸಾಕಾಣಿಕೆ ಮಾಡ್ತಕ್ಕಂಥದ್ದು. ಚಾಕಿ ಸಾಕಾಣಿಕೆ ಈಗ ಆಧುನಿಕ ಪದ್ಧತಿಯಲ್ಲಿ ಚಾಕಿ ಸಾಕಾಣಿಕೆ ವಿಧಾನಗಳು ಬಂದಿದೆ, ಅದನ್ನ ಮಾಡ್ತಕ್ಕಂಥದ್ದು. ನಂತರ ಅದನ್ನ ಹುಳ ವಾತಾವರಣ ನಿರ್ವಹಣೆ ಮಾಡ್ತಕ್ಕಂಥದ್ದು. ನಂತರ ಹಣ್ಣುಳ ನಿರ್ವಹಣೆ ಮಾಡ್ತಕ್ಕಂಥದ್ದು. ನಂತರ ಏನು ನಮ್ಮ ಈ ಒಂದು ಬೀಜ ಉತ್ಪಾದನೆ ಮಾಡ್ತೀವಿ ನಾವು ರೇಷ್ಮೆ ಹುಳನ ಸಾಕಣೆ ಮಾಡಬೇಕಾದ್ರೆ ಅದಕ್ಕೆ ಅವಶ್ಯಕತಕ್ಕಂಥ ಏನು ರೇಷ್ಮೆದ ಬೀಜ ಇದೆ ಅದನ್ನ ಉತ್ಪಾದನೆ ಬೀಜೋತ್ಪಾದನೆ ಮಾಡ್ತಕ್ಕಂಥದ್ದಿದೆ. ಇವೆಲ್ಲ ತಾಂತ್ರಿಕತೆಗಳನ್ನ ಪ್ರತಿಯೊಂದು ಇದರಲ್ಲೂ ಕೂಡ ತಾಂತ್ರಿಕತೆಗಳು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಏನು ಅನ್ನೋದನ್ನ ಅರ್ಥಕೊಂಡ್ರೆ ಬಹಳಷ್ಟು ಚೆನ್ನಾಗಿ ಇವತ್ತು ರೇಷ್ಮೆ ಒಳ್ಳೆ ಬೆಳೆ ತೆಗಿಬಹುದು, ಒಳ್ಳೆ ಅಧಿಕ ಲಾಭನ ಕೂಡ ಗಳಿಸಬಹುದು. ಅಂದ್ರೆ ಕೆಲವೊಬ್ಬರಿಗೆ ಈಗ ರೇಷ್ಮೆ ಕೃಷಿ ಪದ್ಧತಿಯನ್ನ ಅನುಸರಿಸ್ತಾ ಇದ್ರು, ಅವರಿಗೆ ಅಷ್ಟು ಲಾಭದಾಯಕ ಆಗಿರಲಿಲ್ಲ, ಆದ್ರೆ ಈಗ ಸುಧಾರಿತ ಬೇಸಾಯ ಕ್ರಮ ಅನುಸರಿಸ್ಕೊಳ್ರಿ ಅಂತ ತಾವು ಒತ್ತಾಗಿ ಹೇಳ್ತಾ ಇದ್ದೀರಿ. ಈಗ ಒಂದು ಕರೆ ಇದೆ, ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ. ನಮಸ್ಕಾರ ಸರ್, ಹೆಸರು ಹೇಳಿ ಸರ್. ಸೋಮೇಗೌಡ ಅಂತ, ಮೈಸೂರು ಆಲ್ನಹಳ್ಳಿಯಿಂದ ಸರ್. ಹೇಳಿ ಸರ್. ಮೈಸೂರು ಜಿಲ್ಲೆಯಿಂದ ಸರ್. ಓಕೆ, ತುಂಬಾ ಸಂತೋಷ, ಕೇಳಿ ಸರ್. ರೇಷ್ಮೆ ಸುಧಾರಿತ ಕೃಷಿ ಪದ್ಧತಿಗೆ ಕಾರ್ಯಕ್ರಮ ಸ್ವಾಗತ ಸರ್. ಇನ್ನಿಲ್ಲ, ಮೈಸೂರು ಜಿಲ್ಲೆಯಲ್ಲಿ ರೇಷ್ಮೆ ಕೃಷಿನೇ ಬೆಳೀತಾರೆ ಸರ್. ಬರೀ ಟೊಬ್ಯಾಕೋ ಅದು ಇದು ಬೆಳೀತಾರೆ, ರೇಷ್ಮೆ ಬಗ್ಗೆ ಇನ್ನೂ ಅರಿವೇ ಇಲ್ಲ ಸರ್ ಅವ್ರಿಗೆ. ಇಲ್ಲ, ಇದ್ರ ಬಗ್ಗೆ ಅಷ್ಟು ಕಾರ್ಯಕ್ರಮ ಗೊತ್ತೇ ಇಲ್ಲ ಅವ್ರಿಗೆ. ಅಲ್ಲ, ಇದ್ರ ಬಗ್ಗೆ ಸ್ಥಳೀಯ ಇರತಕ್ಕಂತ ಅಧಿಕಾರಿಗಳನ್ನ ಭೇಟಿ ಮಾಡಿ ನಾವು ಕೂಡ ಅದಕ್ಕೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ಥಳೀಯವಾಗಿರ್ತಕ್ಕಂಥ ರೇಷ್ಮೆ ಉಪನಿರ್ದೇಶಕರ ಕಚೇರಿ ಇರುತ್ತೆ, ತಮಗೆ ಇನ್ನೂ ಹತ್ರ ಬೇಕಂತ ಹೇಳಿದ್ರೆ ತಾಂತ್ರಿಕ ಸೇವಾ ಕೇಂದ್ರಗಳಿದೆ ನಮ್ಮ ಎಲ್ಲಾ ರಾಜ್ಯಾದ್ಯಂತ. ಎಲ್ಲಾ ತಾಂತ್ರಿಕ ಸೇವಾ ಕೇಂದ್ರಗಳಿದೆ, ಅವ್ರಿಗೆ ತಾಂತ್ರಿಕ ಮಾಹಿತಿಯನ್ನ ಕೊಡ್ತಕ್ಕಂಥದ್ದೆ. ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ ನಮ್ಮ ಏನು ತಾಂತ್ರಿಕ ಸೇವಾ ಕೇಂದ್ರಗಳಲ್ಲಿ ನಿಮಗೆ ಇಪ್ಪನೇಳೆ ಪ್ರದೇಶ ನಾಟಿ ಮಾಡಿ ಆಗ್ಲೇ ನಾವು ಮಾತಾಡ್ತಾ ಇದ್ವಿ. ಲಾಭದಾಯಕವಾದ ಒಂದು ಉದ್ಯಮ ಕೃಷಿ ಇದು. ಇದು ಏನೇನು ಲಾಭ ಇದೆ ಇತ್ತೀಚೆಗೆ ನೀವು ನೋಡಬೇಕು. ಒಂದು ಎಕರೆ ರೇಷ್ಮೆ ಇಪ್ಪನೇಳೆ ನಾಟಿ ಮಾಡಿದ್ರೆ ಒಂದು ಎಕರೆಯಲ್ಲಿ 150-200 kg ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಬಹುದು. ಮಿಶ್ರತಳಿ ಆದರೆ ನಿಮ್ಗೆ ಇವತ್ತು 500-600 rupees ತನಕ ರೇಟ್ ಹೋಗ್ತಾ ಇದೆ. ನಿಮ್ಮ ದ್ವಿತಳಿ ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿದ್ರೆ 800-900 rupees ತನಕ ರೇಟ್ ಹೋಗ್ತಾ ಇದೆ. ಹಂಗಾಗಿ ನೀವು ಖರ್ಚೆಲ್ಲ ಕಳೆದ್ರು ಕೂಡ 50% ಕಳೆದ್ರು ಕೂಡ ಶೇಕಡ 50% ಖರ್ಚು ಕಳೆದ್ರು ಕೂಡ ನಿಮಗೆ 350-400 rupees ಒಂದು ಪ್ರತಿ ಕೆಜಿ ಗೂಡು ಸಿಗೋದ್ರಿಂದ 200 kg ಗೂಡು ಉತ್ಪಾದನೆ ಮಾಡ್ತಾ ಇದ್ರೆ ವರ್ಷಕ್ಕೆ 5 ಬೆಳೆಗಳನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ. ಬಹಳ ಅಂದ್ರೆ ಸ್ವಲ್ಪ ಅಚ್ಚುಕಟ್ಟಾಗಿ ಏನಾದರೂ ತಾಂತ್ರಿಕತೆಗಳನ್ನು ಅಳವಡಿಸ್ಕೊಂಡು ನೀವು ಮಾಡಿದ್ದೇ ಇದ್ರೆ ಬಹಳಷ್ಟು ಚೆನ್ನಾಗಿ ರೇಷ್ಮೆಯನ್ನು ಉತ್ಪಾದನೆ ಮಾಡಬೇಕು. ಸ್ವಲ್ಪ ನೀವು ಅದಕ್ಕೆ ಒಂದು ಶ್ರಮ ಹಾಕಬೇಕಾಗತ್ತೆ, ನೀವು ತಾಂತ್ರಿಕತೆಗಳನ್ನು ಉಪಯೋಗಿಸಿ ಮಾಡಬೇಕಾಗತ್ತೆ, ಮಾಡಿದ್ರೆ ಅನುಕೂಲ ಆಗುತ್ತೆ. ಇವತ್ತು ಯಾಂತ್ರೀಕರಣ ಬೇಸಾಯಗಳು ಬಂದಿದೆ, ನೀವು ಅದಕ್ಕೆ ಕೂಲಿ ಇವೇನು ನಮಗೆ ಕೆಲಸಗಾರ ಕೊರತೆ ಆಗುತ್ತೆ ಅಂತ ಯೋಚನೆ ಮಾಡಂಗಿಲ್ಲ. ಯಾಂತ್ರೀಕರಣ ಬೇಸಾಯಗಳು ಬಂದಿರೋದ್ರಿಂದ ಹಳೆಯ ಸಾಂಪ್ರದಾಯಿಕ ಪದ್ಧತಿ ಹೋಗಿ ಹೊಸ ಪದ್ಧತಿಗಳು ಬಂದಿರೋದ್ರಿಂದ ತಾವು ಮಾಡಬಹುದು. ಸ್ಥಳೀಯ ರೇಷ್ಮೆ ಕೃಷಿ ಇಲಾಖೆಗೆ ಭೇಟಿ ಕೊಟ್ರೆ ಎಲ್ಲ ಮಾಹಿತಿ ಸಿಗುತ್ತೆ. ನಮ್ಮ ಮೈಸೂರು ಜಿಲ್ಲೆ ಕೇರನಾಡ ತಾಲೂಕು ಪಿರಿಯಾಪಣ್ಣ ಹುಣಸೂರು ಅಂತಿದೆ, ಬರೀ ಟೊಬ್ಯಾಕೋ ಅಂಡ್ಕೊಬಿಟ್ಟಿದ್ದಾರೆ. ಗೊತ್ತಾಯ್ತು, ನಮ್ಮ ಮಾನ್ಯ ಸಚಿವರು ಕೂಡ ಅದೇ ಭಾಗದವರಾಗಿರೋದ್ರಿಂದ ಅಲ್ಲಿ ಒಂದು ಕಾರ್ಯಕ್ರಮ ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಆ ಟೊಬ್ಯಾಕೋನ ರೀಪ್ಲೇಸ್ ಮಾಡಿ ಇಪ್ಪನೇಳೆ ಪ್ರದೇಶವನ್ನ ನಾಟಿ ಮಾಡಬೇಕು ಅಂತ ಈಗ ಸಾಕಷ್ಟು ಪ್ರಯತ್ನಗಳು ನಡೆದಿದೆ. ಅದನ್ನ ಖಂಡಿತ ಅದು ಇನ್ನು ಮುಂದಕ್ಕೆ ಪ್ರಯತ್ನ ತೆಗಿತಾರೆ ತೆಗೆದು ಇಪ್ಪನೇಳೆ ಅದಕ್ಕೆ ಜಾಸ್ತಿ ಕೂಡ ಹಾಕ್ತಾ ಇದೆ, ಒತ್ತನ್ನ ಕೊಡ್ತಾರೆ, ಖಂಡಿತ ಅದು ಹಾಗೆ ಆಗುತ್ತೆ. ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿ ಸುಧಾರಿತ ಪದ್ಧತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ನಮಸ್ಕಾರ, ಹೆಸರು ಹೇಳಿ ಸರ್. ಎಲ್ಲಿಂದ? ನಾನು ಶ್ರೀನಿವಾಸ್ ಅಂತ ಹೇಳಿ, ಮಂಡ್ಯದಿಂದ. ಕೇಳಿ ಶ್ರೀನಿವಾಸ್ ಅವರು. ಸಾಹೇಬ್ರ ನಮಸ್ಕಾರ ಸರ್. ನಮಸ್ತೆ. ನಂದು ಒಂದು ಏನು ಅಂತಂದ್ರೆ ಮಾರುಕಟ್ಟೆ ಬಗ್ಗೆ ಒಂದು ಸಮಸ್ಯೆ ಕೇಳೋಣ ಅಂತ ಹೇಳಿ. ನಾನು ಮಾರುಕಟ್ಟೆ ಅಧಿಕಾರಿ. ನಮ್ಮ ಇಲ್ಲಿ ಮಂಡ್ಯದಲ್ಲಿ ಇವಾಗ ಅವೇರ್ನೆಸ್ ಜಾಸ್ತಿ ಆಗಿದೆ ರೇಷ್ಮೆ ಸೊಪ್ಪು ಮಾಡಂತ ಇದೆಲ್ಲ. ಅವರೆಲ್ಲ ರಾಮನಗರಕ್ಕೆ ಹೋಗಂತ ಒಂದು ಪರಿಸ್ಥಿತಿ ಇವಾಗ. ಅಲ್ಲಿ ಏನು ಅಂತಂದ್ರೆ ದಲ್ಲಾಳಿಗಳದು ಅದೆಲ್ಲ ಒಂದು ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ಮಂಡ್ಯದಲ್ಲಿ ಏನಾದ್ರು ಮಾರುಕಟ್ಟೆಗೆ ಏನಾದ್ರು ಅವ್ರಿಗೆ ಅನುಕೂಲ ಏನಾದ್ರು ಮಾಡ್ಕೊಡ್ತೀರಾ ಅನ್ನೋ ಒಂದು ನನ್ನ ಒಂದು ಅದ ಇದನ್ನ ನಾನು ಮೇಲಾಧಿಕಾರಿಗಳ ಗಮನಕ್ಕೆ ತರಬಹುದು, ಅಲ್ಲಿರ್ತಕ್ಕಂಥ ಮಾರುಕಟ್ಟೆ ಅಧಿಕಾರಿಗಳು ಮತ್ತೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ. ನಮ್ದು ಇರ್ತಕ್ಕಂಥ ಸಬ್ಜೆಕ್ಟ್ ಆಧುನಿಕ ತಾಂತ್ರಿಕತೆಗಳ ಬಗ್ಗೆ ಏನಾದ್ರು ಇದ್ರೆ ಕ್ವಶನ್ ಕೇಳಿ, ಜೊತೆಗೆ ಇದನ್ನ ಮಾಹಿತಿಯನ್ನ ನಾನು ಅವರು ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಮತ್ತೆ ಇನ್ನೊಂದು, ಆ ಗ್ರಾಹಕರುಗಳಿಗೆ ಏನು ಅಂತಂದ್ರೆ ಅವರ ಒಂದು ಏನು ಸಂಭಾವನೆ ಹಣ ಒಂದು ಬರುತ್ತೆ ಅವ್ರಿಗೆಲ್ಲ, ಅವ್ರಿಗೆ ಒಂದು ಮೊಬೈಲ್ಗಳಿಗೂ ಇಲ್ಲ ಅವ್ರ ಬ್ಯಾಂಕ್ ಅಕೌಂಟ್ಗಳಿಗೂ ಹೋಗೋ ರೀತಿ ಒಂದು ಇದು ಮಾಡ್ತಾರೆ. ಅಲ್ಲಿ ಮೂಲ ದಲ್ಲಾಳಿಗಳು ಅವ್ರಿಗೆ ಕೆಲವೊಂದು ತೊಂದರೆಗಳಾಗ್ತಾ ಇದೆ. ಇಲ್ಲ, ಎಲ್ಲ ಕಡೆ ಪದ್ಧತಿ ಇದೆ ನಮ್ಮಲ್ಲಿ. ಇ ಆಕ್ಷನ್ ಅಂತಿದೆ, ಇ ಪೇಮೆಂಟ್ ಅಂತಿದೆ, ಇ ಪೇಮೆಂಟ್ ಇದೆ. ಏನು ದುಡ್ಡಿದ್ರೆ ಮಾತ್ರ ತೂಕ ಆಗುತ್ತೆ. ಕೆಲವು ಮಾರುಕಟ್ಟೆಗಳು ಈಗಾಗಲೇ ಅಳವಡಿಸಿದೆ, ಅಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ತಮ್ಮ ಜಿಲ್ಲೆಯವರಿಗೆ, ತಮ್ಮ ಜಿಲ್ಲೆಯಲ್ಲಿ ರೇಷ್ಮೆ ಉಪನಿರ್ದೇಶಕರಿದ್ದವರು ಈಗ ಮಾರುಕಟ್ಟೆ ವಿಭಾಗದ ರೇಷ್ಮೆ ಜಂಟಿ ನಿರ್ದೇಶಕರಾಗಿದ್ದಾರೆ, ಅವ್ರ ಗಮನಕ್ಕೆ ಕೂಡ ನಾನು ತರ್ತೀನಿ. ಅದಕ್ಕೆ ಪ್ರಯತ್ನ. ಕೆಲವು ಸಣ್ಣ ಪುಟ್ಟ ಕಮ್ಮಿ ಹೋಗಿರ್ತಕ್ಕಂದ್ರೆ ಬೈ ಹ್ಯಾಂಡ್ ಮಾಡ್ತಾರೆ, ಅಂತವ್ರಿಗೆ ಸ್ವಲ್ಪ ತೊಂದರೆಗಳಿಲ್ಲ. ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ, ಅದು ಹೇಳ್ತೀನಿ ನಾನು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿ ಸುಧಾರಿತ ಬೇಸಾಯ ಕ್ರಮಗಳು ಈ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಹಲೋ, ಆಗ್ಲೇ ನಾವು ಡಾಕ್ಟರ್ ಶ್ರೀನಿವಾಸ ಅವರೇ, ರೇಷ್ಮೆ ಕೃಷಿಯಲ್ಲಿ ಸಮಗ್ರ ಕೃಷಿ ಪದ್ಧತಿಯ ಮಹತ್ವ ಎಷ್ಟಿದೆ, ಇದ್ರ ಬಗ್ಗೆ ಹೇಳಿ. ಸರ್, ಸಮಗ್ರ ಕೃಷಿ ಅಂದ್ರೆ ಎಲ್ಲ ಪ್ರತಿಯೊಬ್ಬ ರೈತರು ಕೂಡ ಒಂದೇ ಕೃಷಿಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ರೇಷ್ಮೆ ಕೃಷಿ ಮಾಡ್ತೀರಿ, ಹಸು ಸಾಕಾಣಿಕೆ ಮಾಡ್ತಕ್ಕಂಥದ್ದು, ಬೇರೆ ಬೇರೆ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನ ಇದ್ರ ಒಟ್ಟಿಗೆ ಅಳವಡಿಸ್ಕೊಂಡ್ರೆ, ಅವರು ಸಮಗ್ರ ಕೃಷಿಯನ್ನ ಮಾಡ್ಕೊಂಡ್ರೆ ಅವ್ರು ನಿರಂತರವಾಗಿರ್ತಕ್ಕಂಥ ಲಾಭ ಸಿಗ್ತದೆ. ಬೇರೆ ಆಮೇಲೆ ಆದಾಯ ಏನಾದ್ರೂ ತೊಂದರೆ ಆಗ್ತಕ್ಕಂಥದ್ನ ತಪ್ಪಿಸಬಹುದು. ಯಾವುದೋ ಒಂದು ಬೆಳೆ ತೊಂದರೆ ಆದ್ರೂ ಕೂಡ ಇನ್ನೊಂದು ಬೆಳೆಯಲ್ಲಿ ಅಥವಾ ಇನ್ನೊಂದೇನೋ ಒಂದು ಮಾಡ್ತಕ್ಕಂಥ ಸಾಕಾಣಿಕೆಯಲ್ಲಿ ಅವರಿಗೆ ಲಾಭ ಸಿಗ್ಬೋದು. ಹಂಗಾಗಿ ನಮ್ಮ ರೇಷ್ಮೆ ಕೃಷಿ ಜೊತೆಗೆ ಈಗ ಸಾಮಾನ್ಯವಾಗಿ ಎಲ್ಲಾ ರೈತರು ಕೂಡ ಹಸು ಸಾಕಾಣಿಕೆ ಮಾಡ್ತಾರೆ, ಕುರಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತು ಅವುಗಳ ಸಮಗ್ರ ಕೃಷಿಯನ್ನ ಯಾವುದೇ ರೈತ ಯಾವುದೇ ಬೆಳೆ ಮಾಡಲಿ, ರೇಷ್ಮೆ ಕೃಷಿ ಒಂದು ಹೊರತುಪಡಿಸಿ ಬೇರೆ ಬೆಳೆ ಮಾಡುವ ಕೂಡ ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನ ಮಾಡಿದಾಗ ಯಾವ್ದ್ರಲ್ಲಾದ್ರೂ ಕೂಡ ತೊಂದರೆ ಆದ್ರೂ ಕೂಡ ನಿರಂತರವಾಗಿ ಲಾಭ ಗಳಿಸ್ಲಿಕ್ಕೆ ಅನುಕೂಲ. ಅದರಿಂದ ಸಮಗ್ರ ಕೃಷಿ ಚಟುವಟಿಕೆಗಳನ್ನು ಪ್ರತಿಯೊಬ್ಬ ರೈತರು ಅಳವಡಿಸಿಕೊಳ್ತಕ್ಕಂಥದ್ದು ಮುಖ್ಯ. ನಮ್ಮಲ್ಲಿ ರೇಷ್ಮೆ ಕೃಷಿಯಲ್ಲಿ ವಿಶೇಷವಾಗಿ ಏನು ಹಸು ಸಾಕಾಣಿಕೆಯನ್ನ ಪ್ರತಿಯೊಬ್ಬರು ರೈತರು ಕೂಡ ಮಾಡ್ತಾರೆ, ಜೊತೆಗೆ ಕುರಿ ಸಾಕಾಣಿಕೆಯನ್ನ ಮಾಡ್ತಾರೆ. ನಮ್ಮ ಇಪ್ಪನೇಳ ಸೊಪ್ಪನ್ನ ಹಸು ಸಾಕಾಣೆ ಮತ್ತೆ ಕುರಿ ಸಾಕಾಣಿಕೆ ಕೂಡ ಬಳಸ್ತಾ ಇದ್ದಾರೆ ಪ್ರತಿಯೊಬ್ಬ ರೈತರು ಕೂಡ. ಇವತ್ತು ಹಸು ಮತ್ತೆ ನಮ್ಮಲ್ಲಿ ನಮ್ಮ ಕೋಲಾರ ಎಲ್ಲಾನು ಅದು ಹೆಸರಾಗಿದೆ, ಸಿಲ್ಕ್ ಅಂಡ್ ಮಿಲ್ಕ್ ಅಂತ. ಹಂಗಾಗಿ ಆ ತರದ ಒಂದು ವ್ಯವಸ್ಥೆ ಉತ್ತಮ. ಈ ಒಂದು ಕರೆ ಇದೆ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಪ್ರಶ್ನೆಗಳು. ನಮಸ್ಕಾರ ಸರ್. ಕೇಳಿ ಪ್ರಶ್ನೆನ. ತೀನರಸಿಂಹ ತಾಲೂಕು ಸ್ವಸ್ಥೆಯಿಂದ ಎಷ್ಟು ಮಾರ್ಗದರ್ಶನ ಮಾಡುವ ನಮಸ್ಕಾರಗಳು ಗುರುಗಳೇ. ನಂದೊಂದು ಪ್ರಶ್ನೆ. ಕೇಳಿ ಸರ್. ಚಳಿಗಾಲದಲ್ಲಿ ಆಧುನಿಕ ಬೇಸಾಯಕ್ಕೆ ಯಾವ ರೀತಿಯ ಚಳಿಗಾಲದಲ್ಲಿ ಹುಳಿನ ಸಾಕಬೇಕು ಅನ್ನೋ ಒಂದು ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಗುರುಗಳ. ರೇಷ್ಮೆಗೆ ನಮ್ಮ ಚಳಿಗಾಲದಲ್ಲಿ ಬರ್ತಕ್ಕಂಥದ್ದು ಸುಣ್ಣಕಟ್ ರೋಗ ಬರುತ್ತೆ ಹುಳುಗೆ. ತೋಟಕ್ಕೆ ಎಲೆ ಸುರುಳಿ ಬರ್ತಾ ಇದೆ. ಈಗ ಎಲೆ ಸುರುಳಿಗೆಲ್ಲನೂ ನೀವು ಔಷಧಿ ಸಿಂಪರಣೆ ಮಾಡಲೇಬೇಕಾಗುತ್ತೆ. ಆಮೇಲೆ ಸೊಪ್ಪು ಕೂಡ ಕಡಿಮೆ ಬರೋದು. ಈಗ ಚಳಿಗಾಲದಲ್ಲಿ ನಾವೇನದನ್ನ ಏನು ತೊಂದರೆ ಇದು ಮಾಡ್ಲಿಕ್ಕೆ ಆಗಲ್ಲ ಅದನ್ನ. ಹಂಗಾಗಿ ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅದು ಬೆಳವಣಿಗೆ. ಅದಕ್ಕೆ ನೀವು ಏನು ಅಂತ ನಮ್ಮ ಪೋಷನ್ ಅಂತ ಬರುತ್ತೆ ಅದನ್ನೆಲ್ಲ ಮಾಡ್ಕೋಬೇಕು. ಆಮೇಲೆ ಹುಳ ತಿಂತಾ ಇದ್ರೆ ಅದಕ್ಕೆ ಇಂಟರ್ಪೀಡ್ ಅಂತ ನಾವು ಔಷಧಿಯನ್ನ ಶಿಫಾರಸ್ ಮಾಡಿದ್ದೀವಿ. ಆ ಶಿಫಾರಸ್ ಮಾಡಿರ್ತಕ್ಕಂಥದ್ದೇನೆ ಮಾಡಬೇಕು. ಅದನ್ನ 1.5 ml ಅನ್ನ 1 ಲೀಟರ್ಗೆ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಬೇಕು. ಯಾಕಂದ್ರೆ ಸೊಪ್ಪು ಈಗ ಎಲ್ಲೂ ಕೂಡ ಬರ್ತಾ ಇಲ್ಲ, ನಮ್ಮಲ್ಲಿ ಗೂಡಿನ ಉತ್ಪಾದನೆ ಕಡಿಮೆ ಆಗಿದೆ. ಎರಡನೇ ಚಳಿಗಾಲದಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ರೇಷ್ಮೆ ಹುಳುಕ್ ಬರ್ತಕ್ಕಂಥದ್ದು ಸುಣ್ಣಕಟ್ ರೋಗ ಬರುತ್ತೆ, ಮಸ್ಕಾಡಿನ್ ಅಂತ ನಾವು ಕರಿತೀವಿ. ಆ ಸುಣ್ಣಕಟ್ಟು ಚಳಿಯಿಂದ ಬರ್ತಕ್ಕಂಥದ್ದು. ಈ ಚಳಿಯಿಂದ ಬರಬೇಕಾದ್ರೆ ನೀವೇನ್ ಮಾಡಬೇಕು, ಮುಖ್ಯವಾಗಿ ಮನೆಗಳಲ್ಲಿ ಉಷ್ಣಾಂಶವನ್ನ ಚೆನ್ನಾಗಿಟ್ಕೋಬೇಕು, ಸುಣ್ಣವನ್ನ ಯಥೇಚ್ಛವಾಗಿ ಬಳಕೆ ಮಾಡಬೇಕು. ಆಮೇಲೆ ಮನೆಗಳಲ್ಲಿ ಗಾಳಿ ಬಿಡಬೇಕು. ಸುಣ್ಣಕಟ್ ರೋಗ ಬರುತ್ತೆ, ಚಳಿ ಬಿಸಿ ಆಗಲಿ ಅಂತ ಮನೆಗಳಲ್ಲಿ ಕಿಟಕಿ ಬಾಗಿಲನ್ನ ಮುಚ್ಚಬಾರ್ದು, ಅದು ತುಂಬಾ ತೊಂದರೆ. ಅದನ್ನ ಗಾಳಿ ಬಿಡಬೇಕು. ಟೆಂಪರೇಚರ್ ಅಂದ್ರೆ ಉಷ್ಣಾಂಶ, ಇದ್ದಲು ಕೆಂಡಗಳಲ್ಲಿ ಉಷ್ಣಾಂಶನ ರೈಸ್ ಮಾಡಬಹುದು ಅಥವಾ ಹೀಟರ್ಗಳನ್ನ ಬಳಕೆ ಮಾಡಿ, ನಿಮ್ಗೆ ಅನುಕೂಲ ಇದ್ರೆ ಹೀಟರ್ಗಳನ್ನ ಬಳಕೆ ಮಾಡಿ ಉಷ್ಣಾಂಶವನ್ನ ಹೆಚ್ಚಿಸಬೇಕು. ಆವಾಗ ನಿಮ್ಗೆ ಹೇಳಿ ಹಾಕಿ, ನೀವು ಪ್ರತಿ ದಿನ ಹಾಕಿದ್ರು ತೊಂದರೆ ಇಲ್ಲ, ದಿನ ಬಿಟ್ಟು ದಿನ ಹಾಕಿ ಸುಣ್ಣ ಜ್ವರಕ್ಕೆ ಚೆನ್ನಾಗಿ ಕೊಡಿ. ಜ್ವರ ಇದ್ಮೇಲೆ ದಿನ ಬಿಟ್ಟು ದಿನ ಸುಣ್ಣ ಬಳಕೆ ಮಾಡಿ ತೊಂದರೆ ಇಲ್ಲ, ಅಥವಾ ಪ್ರತಿ ದಿನ ಹಾಕಿದ್ರು ತೊಂದರೆ ಇಲ್ಲ, ಹೆಚ್ಚಿಗೆ ಬಳಸಿ, ಸುಣ್ಣ ಹೆಚ್ಚಿಗೆ ಬಳಸಬೇಕು. ಜೊತೆಗೆ ನೀವು ಇದ್ರ ಎಲ್ಲದ್ರ ಜೊತೆಗೂ ಸುಣ್ಣಕಟ್ಟು ಈ ಸೀಸನ್ ಅಲ್ಲಿ ಬಂದ್ರೆ ಕ್ಯಾಪ್ಟಾಪ್ ಅಂತ ಬರುತ್ತೆ, ನಿಮ್ಗೆ ಗೊತ್ತಿದೆ, ಶಿಲೀಂಧ್ರ ನಾಶಕ, ಅದು ಕ್ಯಾಪ್ಟಾಪ್ ಅಂತ ಬರುತ್ತೆ. ಅದನ್ನ ಮಿಶ್ರಣ ಸುಣ್ಣದಲ್ಲಿ ಮಿಶ್ರಣ ಮಾಡ್ಕೊಂಡು ಬಳಕೆ ಮಾಡಬಹುದು. ಯಾಕಂದ್ರೆ ಸಣ್ಣ ಹುಳ ಆದ್ರೆ 10 ಗ್ರಾಮನ್ನ 1 ಕೆಜಿ ಸುಣ್ಣಕ್ಕೆ, ದೊಡ್ಡ ಹುಳ ಆದ್ರೆ 20 ಗ್ರಾಮನ್ನ 1 ಕೆಜಿ ಸುಣ್ಣಕ್ಕೆ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಫ್ರೆಶ್ ಆಗಿ ಮಿಶ್ರಣ ಮಾಡಿ ಬಳಕೆ ಮಾಡಿದ್ರೆ ಸುಣ್ಣಕಟ್ಟನ್ನ ನಿಯಂತ್ರಣ ಮಾಡಬಹುದು. ಧನ್ಯವಾದಗಳು. ಹಣ್ಣುಳಕ್ಕೆ ಏನ್ ಮಾಡಬಾರ್ದು, ಟೆಂಪರೇಚರ್ ಅಷ್ಟೇ, ಟೆಂಪರೇಚರ್ ಗಾಳಿ ಬಿಡಬೇಕು. ಉತ್ತರ ಹಣ್ಣುಳಕ್ಕೆ ಏನು ಹಾಕ್ಬಾರ್ದು. ಮುಂದಿನ ಕರೆಯನ್ನ ನೋಡೋಣ. ಹಲೋ ನಮಸ್ತೆ ಸರ್. ನಮಸ್ಕಾರ, ಕೇಳಿ ಸರ್. ಏನಿಲ್ಲ, ಈ ಗ್ರಾಮಾಂತರ ಪ್ರದೇಶದಲ್ಲಿ ಕೊಳವೆ ಬಾವಿ ಮಾಡಿರ್ತಕ್ಕಂತ ಇದಕ್ಕೆ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳು ಉಂಟು? ಏನು ಕೃಷಿ ಪಂಪ್ ಸೆಟ್ಗ? ಹೌದು. ಅಲ್ಲ, ನೀವು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿ. ಹೌದು ಸರ್, ಈಗ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಾಗ ತಮ್ಮ ಇಲಾಖೆಯಿಂದ ರೈತರಿಗೆ ಏನೆಲ್ಲ ಸೌಲಭ್ಯಗಳುಂಟು? ಇಪ್ಪನೇಳೆ ನಾಟಿ ಮಾಡ್ಲಿಕ್ಕೆ ಎಂ ಜಿ ನರೇಗಾ ಅಂತ ಇದೆ ಅಲ್ವಾ, ನರೇಗಾ ಯೋಜನೆ ಅಡಿ ಇಪ್ಪಳೆ ನಾಟಿ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ, ಅದ್ರ ಸೌಲಭ್ಯ ಪಡ್ಕೋಬಹುದು. ಒಂದು. ಎರಡನೇದು, ರೇಷ್ಮೆ ಹುಳು ಸಾಕುವ ಮನೆ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಸೌಲಭ್ಯ ಇದೆ, ಸಹಾಯಧನ ಇದೆ. ಅದು ನೀವು ಎಷ್ಟು ಅಂತರದಲ್ಲಿ ಮನೆ, ಎಷ್ಟು ಯಾವ ತರದ ಮನೆಯನ್ನು ಅಳತೆಯಲ್ಲಿ ಮನೆ ಕಟ್ಟಿ, ಅಳತೆಗೆ ತಕ್ಕಂತೆ ನಿಮಗೆ ಸಹಾಯಧನ ಸಿಗುತ್ತೆ ರೇಷ್ಮೆ ಅಂದ್ರೆ ಹುಳು ಸಾಕುವ ಮನೆಗೆ. ಆಮೇಲೆ ಹನಿ ನೀರಾವರಿ ಅಳವಡಿಸ್ಕೊಂಡ್ರೆ ಹನಿ ನೀರಾವರಿಗೆ ಸಹಾಯಧನ ಸಿಗುತ್ತೆ. ಹತ್ತಿರದ ನಮ್ಮ ರೇಷ್ಮೆ ಇಲಾಖೆ ಅಧಿಕಾರಿಗಳಿಗೆ ಸಂಪನ್ನ ಭೇಟಿ ಮಾಡಿದ್ರೆ ಅವ್ರು ನಿಮಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ. ಹನಿ ನೀರಾವರಿ ಸಿಗುತ್ತೆ. ನಂತರ ನೀವು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿದ್ರೆ, ಗೂಡು ಉತ್ಪಾದನೆ ಮಾಡಿದ್ರೆ ದ್ವಿತಳಿ ರೇಷ್ಮೆ ಕೃಷಿ ಗೂಡನ್ನು ಉತ್ಪಾದನೆ ದ್ವಿತಳಿ ರೇಷ್ಮೆಯನ್ನು ಉತ್ಪಾದನೆ ಮಾಡಿದ್ರೆ ಆ ಗೂಡುಗಳಿಗೆ ಪ್ರತಿ ಕೆಜಿಗೆ ₹30 ಸಹಾಯಧನ ಇದೆ. ಆಮೇಲೆ ಚಾಕಿ ಮಾಡ್ತಕ್ಕಂಥವ್ರಿಗೆ ಪ್ರತಿ 100 ಮಟ್ಟೆಗೆ ₹1,000 ಸಿಗ್ತದೆ. ಇವೆಲ್ಲ ಆಮೇಲೆ ಸಲಕರಣೆಗಳು ಸಿಗ್ತದೆ, ಸಲಕರಣೆಗಳ ಸೌಲಭ್ಯ ಕೂಡ ಇದೆ ನಿಮಗೆ. ಔಷಧಿ ಸಿಂಪಡಣೆ ಮಾಡಲಿಕ್ಕೆ ಈ ತರದೆಲ್ಲ ಸಲಕರಣೆಗಳ ಸೌಲಭ್ಯ ಕೂಡ ಸಿಗ್ತದೆ. ಎಲ್ಲ ಹಿಂದೆ ಇದೆ, ನಿಮ್ಮ ನಾಟಿ ಮಾಡೋ ತನಕ ಹಿಡಿದು ಗೂಡು ಮಾರಾಟ ಮಾಡೋ ತನಕ ಎಲ್ಲ ಹಂತಗಳಲ್ಲೂ ಕೂಡ ಸೌಲಭ್ಯ ಸಿಗ್ತದೆ. ತಾವು ರೇಷ್ಮೆ ಕೃಷಿ ಇಲಾಖೆಗೆ ಭೇಟಿ ಕೊಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳಿ ಸರ್. ಹೆಸರು ಹೇಳಿ ಸರ್, ಎಲ್ಲಿಂದ? ತಿಮ್ಮಪ್ಪ ಗೌಡ್ರಿ, ನಮಸ್ತೆ. ನಮಸ್ತೆ ಸರ್, ಹೆಸರು ಹೇಳಿ ಸರ್, ಎಲ್ಲಿಂದ? ಶ್ರೀನಿವಾಸ್ ಸರ್, ನಮಸ್ತೆ. ಮಯಸ್ ನಾಯ್ಕ್ ಮಾತಾಡ್ತಾ ಇದ್ದೀನಿ. ಓಕೆ ಸರ್, ಕೇಳಿ. ಸರ್, ಎರಡು ಪ್ರಶ್ನೆ ಇದೆ. ಕೇಳಿ ಸರ್. ಮೊದಲನೇದು ಸರ್, ಒಂದಾನೊಂದು ಕಾಲದಲ್ಲಿ ಮಿಂಚಿನ ಹೋಟೆಲ್ ಇದ್ದಂತ ಕೃಷಿ, ರೇಷ್ಮೆ ಕೃಷಿ ಇವತ್ತು ಕುಂಟು ಸ್ಟಾರ್ಟ್ ಆಗ್ತಾ ಇದೆ. ಇದನ್ನ ಯಥಾಸ್ಥಿತಿ ತರುವಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ಪಾತ್ರ ಏನು ಅಂತ ಸರ್ ಹೇಳ್ತಾರೆ. ಅದೇ ಈಗ ನಮ್ಮಲ್ಲಿ ಯಾಕೆ ಕಡಿಮೆ ಆಗಿದೆ ಅಂತ ಹೇಳಿದ್ರೆ, ತಮಗೂ ಗೊತ್ತಿದೆ ಕೆಲಸಗಾರರ ಕೊರತೆ ಅಂದ್ರೆ ಎಲ್ಲೂ ಕೂಡ ಕೆಲಸಗಾರ ಸಿಗ್ತಾ ಇಲ್ಲ, ಹಂಗಾಗಿ ಕೆಲಸಗಾರ ಕೊರತೆಯಿಂದ ತೊಂದರೆ ಆಗಿದೆ. ಎರಡನೇದು, ಎಲ್ಲ ಕಡೆನೂ ಈಗ ತರಕಾರಿಗಳು ಬೆಳೆದು ಈಗೇನು ಔಷಧಿಗಳನ್ನ ಸಿಂಪರಣೆ ಮಾಡೋದು, ಬೇರೆ ಬೇರೆ ಯಂತ್ರಗಳು ಅಂದ್ರೆ ಈಗ ನಿಮಗೆ ಗೊತ್ತಿದೆ ಭೂಮರಲ್ಲಿ ಅಂತ ಹೈ ಸ್ಪೀಡ್ ಇಂಜಿನ್ಗಳು ಇಂಥದ್ದೆಲ್ಲ ಉಪಯೋಗಿಸಿ ಕೆಲವು ಕಡೆ ಎಲ್ಲಾನು ಗೂಡು ಕಟ್ಟದೇ ಇರತಕ್ಕಂಥ ಸಮಸ್ಯೆಗಳು ಬಂದು ಸ್ವಲ್ಪ ತಡೆ ಆಗಿತ್ತು. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗೋಪಾಯಗಳನ್ನ ಎಲ್ಲ ಹುಡುಕಿದ್ದಾರೆ. ಈಗಾಗಲೇ ಈಗ ಹೊಸದಾಗಿ ಏನು ರೇಷ್ಮೆ ಗೂಡಿಗೆ ಕೂಡ ಉತ್ತಮ ಧಾರಣೆ ಇರೋದ್ರಿಂದ ನಾವೆಲ್ಲರೂ ಕೂಡ ವಿಸ್ತರಣಾ ಚಟುವಟಿಕೆಗಳನ್ನ ಹಮ್ಮಿಕೊಂಡು ಎಲ್ಲ ಕಡೆ ಏನು ತಾಂತ್ರಿಕ ಸೇವಾ ಕೇಂದ್ರಗಳ ಮುಖಾಂತರ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ರೇಷ್ಮೆ ಮಾಡೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ ಅಂತ ನಾವೆಲ್ಲರಿಗೂ ರೈತರಿಗೆ ಇದು ಏನು ಮಾಹಿತಿಯನ್ನು ಕೊಡ್ತಾ ಇದೀವಿ. ಹಂಗಾಗಿ ಎಲ್ಲರೂ ಕೂಡ ಈಗ ಇಪ್ಪನೇಳೆ ನಾಟಿ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಹೇಳಿ. ನಮ್ಮ ಮೈಸೂರಿನಲ್ಲಿ ಸಿಲ್ಕ್ ಫ್ಯಾಕ್ಟರಿ ಅಂತ ಒಂದು ಇದಿದೆ ಸರ್, ಸರ್ಕಾರದ. ಅಲ್ಲಿ ಇಡೀ ದೇಶದಾದ್ಯಂತ ಬಂದು ನಮ್ಮ ತಾಯಿಂದ್ರು ರೇಷ್ಮೆ ಸೀರೆಯನ್ನು ತಕ್ಕೋವಾಗ ಅದು ಬೇಡಿಕೆಗೆ ಅನುಸಾರವಾಗಿ ಒದಗಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲಾಖೆ ಹೇಳ್ತಾ ಇದಾರೆ. ಸಿಎಂ ಅವರಿಗೆ ಪತ್ರನು ಬರೆದಿದ್ದಾರೆ. ಇದಕ್ಕೆ ಅಲ್ಲಿಗೆ ಸಿಬ್ಬಂದಿ ವರ್ಗ ಸ್ವಲ್ಪ ಜಾಸ್ತಿ ಮಾಡೋದು ಅಥವಾ ಅಗತ್ಯ ವಸ್ತುಗಳನ್ನು ಸ್ವಲ್ಪ ಜಾಸ್ತಿ ಕೊಡಿಸುವಂತದ್ದು, ಈ ರೀತಿಯ ಕ್ರಮ ತಮ್ಮ ಇಲಾಖೆಯಿಂದ ಆಗ್ಬೇಕು ಅಂತ ಕಾಕತಿ. ಅದೇ, ಅದನ್ನ ಮಾಹಿತಿಯನ್ನ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ, ಯಾಕಂದ್ರೆ ನನ್ನ ವ್ಯಾಪ್ತಿಗೆ ಬರಲ್ಲ ಅದನ್ನ ಮಾತಾಡ್ಲಿಕ್ಕೆ. ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ, ಅದು ಪ್ರಯತ್ನದಲ್ಲಿ ಇದಾರೆ. ಯಾಕಂದ್ರೆ ಬೇಡಿಕೆ ನಮ್ಗೆ ರೇಷ್ಮೆ, ನಾವು ನಿರುದ್ಯೋಗಿಗಳು ಕೆಲಸ ಇಲ್ಲ ಅಂತ ಹೇಳ್ತೀವಿ. ಅಲ್ಲಿ ನೋಡಿದ್ರೆ ನಾವು ಉತ್ಪಾದನೆ ಗ್ರಾಹಕರ ಕೇಳಿದಷ್ಟೇ ನಾವು ಕೊಡಕ್ಕಾಗದ್ದ ಇಲ್ಲ ಅಂತ ಅವ್ರಂತಾರೆ. ಇಲ್ಲ, ಗೊತ್ತಾಯ್ತು, ನಮ್ಗೆ ಗೊತ್ತಿದೆ ಅದು ಸಮಸ್ಯೆ ಏನು ಗೊತ್ತಿದೆ, ಅದ್ರ ಬಗ್ಗೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತೀವಿ. ಎಷ್ಟೇ ಸೀರೆ ಬಂದು ಅರ್ಧ ಗಂಟೆ ಖಾಲಿ ಆಗುತ್ತೆ, ಎಲ್ಲಿಗೂ ಕೂಡ ಯಾರಿಗೂ ಕೂಡ ಸಿಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ರೇಷ್ಮೆ ಕೃಷಿಯ ಸುಧಾರಿತ ಪದ್ಧತಿಗಳು, ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ಚಂದ್ರ ಅಂತ ಸರ್, ಹುಲಿಕೆರೆ ಕೊಪ್ಪಳು ಗ್ರಾಮದಿಂದ. ಕೇಳಿ ಪ್ರಶ್ನೆ ಸರ್. ಈ ಕೋಲಾರ್ ಗೋಲ್ಡ್ ಅದೆಲ್ಲ ಸರ್ ಹೇಳಿ, ಅದು ಇನ್ನು ದಪ್ಪ ಬರುವಂಗೆ ತಳಿ ಮಾಡಿದಿರಾ ಸರ್? ಇಲ್ಲ, ದಪ್ಪ ಅವಶ್ಯಕತೆ ಇಲ್ಲ ನಿಮ್ಗೆ. ಗೂಡು ಬಿಲ್ಟ್ ಚೆನ್ನಾಗಿರ್ಬೇಕು, ದಪ್ಪದ್ದು ಪ್ರಶ್ನೆ ಅಲ್ಲ. ದಪ್ಪ ಇದ್ರೇನೆ ಚೆನ್ನಾಗಿದೆ ಗೂಡ್ ಅಂತಲ್ಲ, ಗೂಡು ದಪ್ಪ ಇಲ್ಲದೆ ಇದ್ರು ಕೂಡ ಬಿಲ್ಟ್ ಚೆನ್ನಾಗಿರ್ಬೇಕು. ಕೋಲಾರ್ ಗೋಲ್ಡೇ ಬಹಳ ಒಳ್ಳೆಯ ತಳಿ, ಅದು ಚೆನ್ನಾಗಿ ಬರ್ತಾ ಇದೆ. ನೀವು ಅದು ಕೊಡ್ತಕ್ಕಂಥ ಸೊಪ್ಪು ಇಂಪಾರ್ಟೆಂಟ್. ನಮ್ಮ ರೇಷ್ಮೆ ಹುಳು ತಿಂತಕ್ಕಂಥ ಸೊಪ್ಪು ಬರೀ ಇಪ್ಪನೇಳೆ ಸೊಪ್ಪನ್ನು ತಿಂತದೆ. ಸೊಪ್ಪನ್ನ ಗುಣಮಟ್ಟದ ಸೊಪ್ಪನ್ನ ಉತ್ಪಾದನೆ ಮಾಡಿ ಆ ಸೊಪ್ಪನ್ನ ರೇಷ್ಮೆ ಹುಳುಗಳು ಕೊಟ್ಟರೆ ಉತ್ತಮವಾಗಿರ್ತಕ್ಕಂಥ ಗೂಡು ಬರ್ತದೆ. ಇವತ್ತು ನೀವು ಶಿಡ್ಲಘಟ್ಟ ಮಾರ್ಕೆಟಲ್ಲಿ ನೋಡಿದ್ರೆ, ಕೋಲಾರ ಚಿನ್ನಕ್ಕೆ ಶಿಡ್ಲಘಟ್ಟ ಕಾಲಿಘಟ್ಟ ಮಾರ್ಕೆಟ್ ಅಲ್ಲಿ ಬಹಳ ಚೆನ್ನಾಗಿರ್ತಕ್ಕಂಥ ರೇಟ್ ಹೋಗುತ್ತೀವಿ. 750 800 ರೂಪಾಯಿ ತನಕ ಹೋಗ್ತಾ ಇದೆ, 720 30 70 ರ ತನಕ ರೇಟ್ ಹೋಗ್ತಾ ಇದೆ. ಹಂಗಾಗಿ ನೀವು ಅದಕ್ಕೆ ಒಳ್ಳೆ ಏನು ನಮ್ಮ ಗುಣಮಟ್ಟದ ಹಿಪ್ಪನಳೆ ಸೊಪ್ಪನ್ನು ಕೊಟ್ಟರೆ ಚೆನ್ನಾಗಿರ್ತಕ್ಕಂಥ ಬೆಳೆನ ಮಾಡಬಹುದು. ಅದನ್ನ ಹುಳ ಸಾಕಣೆ ಪದ್ಧತಿ ಇಂಪಾರ್ಟೆಂಟ್. ಸರ್ ಇನ್ನೊಂದು ಪ್ರಶ್ನೆ ಸರ್, ಹಿಪ್ಪುನೇರಳೆ ಹಣ್ಣಿಗಾಗಿ ಇವಾಗ ರೇಷ್ಮೆ ಬೆಳೀತಾರಲ್ಲ ಸರ್, ಹೇಳಿ, ಹಿಪ್ಪುನೇರಳೆ ಹಣ್ಣಿಗಾಗಿ ಹೇಳಿ ರೇಷ್ಮೆ ಬೆಳೀತಾರೆ ಅಂತಾರೆ, ಅದು ಕೆಲವು ತಳಿಗಳಿದೆ. ಹಿಪ್ಪುನೇರಳೆ ಹಣ್ಣು ಬಹಳ ಮುಖ್ಯ, ಆರೋಗ್ಯಕ್ಕೆ ಬಹಳ ಒಳ್ಳೇದು. ಹಂಗಾಗಿ ಹಿಪ್ಪುನೇರಳೆ ದಶಕದಲ್ಲಿ 90ನೇ ಅವಾಗೆಲ್ಲ ಹಣ್ಣು ಬಿಡ್ತಿದ್ದ ಸರ್, ಇವಾಗ ಬಿಡಲ್ಲ ಈ ಗಿಡ. ಇಲ್ಲ, ಹಣ್ಣು ಬಿಡ್ತಕ್ಕಂಥ ತಳಿಗಳೇ ಪ್ರತ್ಯೇಕವಾಗಿದೆ. ನೀವು ಹಣ್ಣು ಬಿಡ್ತಕ್ಕಂಥ ತಳಿಗಳನ್ನ ಈಗ ಅಭಿವೃದ್ಧಿ ಪಡಿಸಿದ್ದಾರೆ, ಅದೇ ತಳಿಗಳನ್ನ ತಗೋಬಹುದು. ನಿಮಗೆ ಬೇಕಾದ್ರೆ ನಮ್ಮ ಹತ್ರ ಈಗೆಲ್ಲ ಬೇರೆ ಬೇರೆ ನರ್ಸರಿಗಳಲ್ಲಿ ಮಾಡ್ತಾ ಇದ್ದಾರೆ. ನಾವು ಯಾವಾಗ್ಲಾದ್ರೂ ಇದ್ರೆ ನನ್ನ ದೂರವಾಣಿ ಸಂಖ್ಯೆ. ಏನೇನು ಉಪಯೋಗ ಮಾಡ್ತಾರೆ ಡಾಕ್ಟ್ರೆ? ಸರ್ ಈಗಲೇ ಅದನ್ನೆಲ್ಲ ಜ್ಯೂಸ್ ಮಾಡ್ತಾರೆ, ಮತ್ತೆ ನಮ್ಮ ಏನು ಶುಗರ್ ಪೇಷಂಟ್ಸ್ ಗೆ ಅದಕ್ಕೆ ಉಪಯೋಗಿಸ್ತಾ ಇದಾರೆ, ಬೇರೆ ಬೇರೆ ಜ್ಯೂಸ್ ಗಳಿಗೆ ಉಪಯೋಗಿಸಕ್ಕೆ ಉಪಯೋಗಿಸ್ತಾ ಇದಾರೆ. ನೇರವಾಗಿ ಕೂಡ ತಿನ್ಲಿಕ್ಕೆ ಅವಕಾಶ ಇದೆ, ಅದಕ್ಕೆ ಸಾಕಷ್ಟು ಕಾಯಿಲೆಗಳು ಕೂಡ ಕಡಿಮೆ ಆಗ್ತದೆ. ಅದನ್ನ ಮಾಡಿ ಇವತ್ತು ಹಣ್ಣಿಗಾಗಿ ಬೆಳೆಸಲಿಕ್ಕೆ ಕೂಡ ಪ್ರಯತ್ನಗಳು ನಡೀತಾ ಇದೆ. ಅಂತ ತಳಿಗಳನ್ನ ಅಭಿವೃದ್ಧಿಪಡಿಸಿ ರೇಷ್ಮೆ ಹಣ್ಣನ್ನು ಕೂಡ ಇದನ್ನ ಮಾರ್ಕೆಟ್ ಮಾಡಬೇಕು, ಇದನ್ನ ಪ್ರಚಾರ ಮಾಡಬೇಕು, ಇದಕ್ಕೆ ಅಭಿವೃದ್ಧಿಪಡಿಸಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಆ ತಳಿಗಳು ಕೂಡ ಬರುತ್ತೆ, ಬಂದಿದ ನಂತರ ಅವರು ಅದರ ಮಾಹಿತಿಯನ್ನು ಪಡೆದು ನಾಟಿ ಮಾಡಬಹುದು. ಅಂದ್ರೆ ಮುಂಬರುವ ದಿನಗಳಲ್ಲಿ ರೇಷ್ಮೆ ಹಣ್ಣುಗಳ ಹಣ್ಣುಗಳಿಗೆ ಸೊಪ್ಪಿಗೆ ಎಲ್ಲದಕ್ಕೂ ಬೆಲೆ ಇದೆ. ಅಂದ್ರೆ ಈ ಹಣ್ಣನ್ನೇ ಬೆಳಿಬಹುದು ಅಂತ ಬೆಳಿಬಹುದು. ಮುಂದೆ ಆತರ ತಳಿಗಳಿತ್ತು, ಈಗ ಹೋಗಿತ್ತು, ಈಗ ಮತ್ತೆ ಆ ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದ್ರೆ ಅದನ್ನ ತಗೊಂಡು ನಾಟಿ ಮಾಡಿ ನೀವು ಹೊರತರ್ತಾ ಇದ್ದೀರಿ ಅಂತ ತಳಿಗಳನ್ನ ತರ್ತಾ ಇದ್ದೀವಿ. ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ರೇಷ್ಮೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಯನ್ನ ಕೇಳಬಹುದು. ಹೇಳಿ ಸರ್, ಹೆಸರಿಳಿ ಎಲ್ಲಿಂದ? ಹೇಳಿ ಸರ್. ನವೀನ್ ಮಂಡ್ಯ ಸರ್. ಕೇಳಿ ನವೀನ್ ಅವರೇ. ಸರ್ ನಮಸ್ಕಾರ, ಇವ್ರಿಗೆ ಅಧ್ಯಕ್ಷರಿಗೆ ಡಾಕ್ಟರ್ ಶ್ರೀನಿವಾಸ್ ಅವರು ಉಪನಿರ್ದೇಶಕರು. ಸರ್, ಈ ಚಳಿಗಾಲದಲ್ಲಿ ಯಾವ ತಳಿ ಹಾಕೋರು ಒಳ್ಳೇದು? ಅಂದ್ರೆ ಏನು ಹುಳುನ ರೇಷ್ಮೆ ಇಪ್ಪನೇಳೆ ಸೊಪ್ಪ ಸೊಪ್ಪು ಎಲ್ಲಾ ಚಳಿಗಾಲದಲ್ಲಿ ಎಲ್ಲಾ ಸೊಪ್ಪು ಒಂದೇನೆ. ನೀವು ಹಿಪ್ಪುನೇರಳೆ ತಳಿ ಅಂದ್ರೆ ಈಗ ನಮ್ ನಾಟಿ ಮಾಡೋದಿದ್ರೆ ಬೀಬನ್ ತಳಿ ಈಗಿದೆ ಪ್ರಚಲಿತ ಇರೋದು, ಅದನ್ನೇ. ಅದು ಒಳ್ಳೆ ಇಳುವರಿ ಕೊಡ್ತಕ್ಕಂಥ ತಳಿ, ಒಳ್ಳೆ ತಳಿನೇ, ಅದನ್ನೇ ಮಾಡಬೇಕು. ಅದನ್ನ ಮಾಡ್ತಕ್ಕಂಥ ಪದ್ಧತಿ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಹಿಪ್ಪುನೇರಳೆ ತಳಿ ನಾಟಿ ಮಾಡಿ ಅದಕ್ಕೆ ಆದಷ್ಟು ಸ್ಥಳಾವಕಾಶ ಕೊಟ್ಟು ನಾಟಿ ಮಾಡಿ 9-3 ಮಾಡಬಹುದು. ಯಾಕಂದ್ರೆ ಮೆಕನೈಸೇಷನ್ ಯಾಂತ್ರೀಕರಣ ಬೇಸಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. 9-3 ಮಾಡಿ ನೀವೊಂದು 8-10 ಬೆಳೆಸಿ ಆಮೇಲೆ ಕಟಾವ್ ಮಾಡಬೇಕಾಗತ್ತೆ. ಕಟಾವ್ ಮಾಡಿದ ನಂತರ ನೀವು ಅದರಿಂದ ಸೊಪ್ಪನ್ನ ಬೆಳ್ಕೊಂಡು ನಂತರ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ತೊಂದರೆ ಇಲ್ಲ, ಮಾಡಬಹುದು. ಚಳಿಗಾಲ ಆದ್ರೆ ಈಗೊಂದು ಸಸಿ ಬಿಟ್ಟು ಮಳೆಗಾಲ ಶುರು ಆದ್ರೆ ಅವಾಗ ನಾಟಿ ಮಾಡಿ, ಈಗ ನಾಟಿ ಮಾಡೋದಕ್ಕಿಂತ ಮಾಡಿದ್ರೆ ತೊಂದರೆ ಇಲ್ಲ. ನೀವು ಮಾಡೋದಿದ್ರೆ ಇನ್ನ ಸಿದ್ಧತೆ ಮಾಡ್ಕೊಂಡು ನಂತರ ಮಾಡಬಹುದು. ಇವಾಗ ರೆಡಿ ಇದ್ರು ಕೂಡ ಮಾಡಬಹುದು, ತೊಂದರೆ ಏನಿಲ್ಲ. ಇನ್ಶೂರೆನ್ಸ್ ಏನಾದ್ರೂ ಸಿಗುತ್ತಾ? ಇನ್ಶೂರೆನ್ಸ್ ಇಲ್ಲ ನಮ್ಮಲ್ಲಿ, ಇನ್ನು ಅದು ಪ್ರಯತ್ನ ನಡೀತಾ ಇದೆ. ಈಗ ಬೆಳೆ ಮಳೆ ಪ್ರಕೃತಿ ಏನಾರ ಹಾನಿ ಆದ್ರೆ? ಗೊತ್ತಾಯ್ತು, ನಮ್ಮಲ್ಲಿ ಇದುವರೆಗೂ ಇನ್ಶೂರೆನ್ಸ್ ಇರಲಿಲ್ಲ. ಈಗ ಪ್ರಯತ್ನ ನಡೀತಾ ಇದೆ. ಕೇಂದ್ರ ರೇಷ್ಮೆ ಮಂಡಳಿ ಮತ್ತೆ ನಮ್ಮ ರೇಷ್ಮೆ ಇಲಾಖೆ ಎರಡು ಜಂಟಿ ಸಹಯೋಗದಲ್ಲಿ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ. ಹತ್ತಿರದಲ್ಲಿ ಅದು ಕೂಡ ನಮ್ಮ ಇದಕ್ಕೆ ಯೋಜನೆ ತರಬಹುದು, ಬರಬಹುದು. ಸರಿ, ನಾವು ಮಂಡ್ಯದಿಂದ ರಾಮನಗರ ತಗೋಬೇಕು. ರಾಮನಗರ ಟು ನೀವು ಇದು ಮಂಡ್ಯ ಟು ರಾಮನಗರ ಬರಕ್ ಆಗಿಲ್ಲ ಅಂದ್ರೆ, ಒಂದೇ ರೋಡ್ ಹೈವೇ ನಲ್ಲಿ ಬರ್ಲಿಕ್ ಆಗಿಲ್ಲ ಅಂದ್ರೆ, ನೀವೀಗ ಇದೀ ಅಲ್ಲ ತಮಿಳ್ನಾಡಿಂದ, ಆಂಧ್ರದಿಂದ, ಉತ್ತರ ಕರ್ನಾಟಕದಿಂದ ರಾಮನಗರ ಗೂಡ್ ತರ್ತಾರೆ. ರಾಮನಗರ ಲೋಕಲ್ ಬೆಳೆಯೋದಕ್ಕಿಂತ ಹೆಚ್ಚಿಗೆ ಹೊರಗಡೆಯಿಂದಾನೇ ಗೂಡ್ ಬರ್ತಾ ಇದೆ, ಅಷ್ಟು ದೂರದಿಂದ ಬರ್ತಾ ಇದೆ. ನೀವು ಮಂಡ್ಯ ಟು ರಾಮನಗರ ಬರ್ಲಿಕ್ಕೆ ತೊಂದರೆ ಅಂದ್ರೆ ಕಷ್ಟ. ಯಾಕಂದ್ರೆ ಒಳ್ಳೆ ರೇಟ್ ಹೋಗ್ಬೇಕಂತ ಹೇಳಿದ್ರೆ ಇರ್ತಕ್ಕಂಥ ಮಾರ್ಕೆಟ್ ಶ್ರಮ ಪಡಬೇಕು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇಲ್ಲ ಇಲ್ಲ, ಈಗ ಎಲ್ಲಿ ಬೇಡಿಕೆ ಯಾರು ಕೊಳ್ಳೋರು ಇರ್ತಾರೋ ಅಲ್ಲಿ ಮಾತ್ರ ನಾವು ಮಾರ್ಕೆಟ್ ಮಾಡ್ಲಿಕ್ಕೆ ಆಗತ್ತೆ. ಕೊಳ್ಳದೆ ಇರ್ತಕ್ಕಂಥ ಕಡೆ ಮಾರ್ಕೆಟ್ ಮಾಡಕ್ ಆಗಲ್ಲ. ನೂಲು ಬಿಚ್ಚಾಣಿಕೆದಾರ ಇರೋ ಕಡೆ ಮಾರ್ಕೆಟ್ ಮಾಡೋದು. ಡಾಕ್ಟರ್, ಈಗ ರೇಷ್ಮೆ ಕೃಷಿಗೆ ಯಾವ್ಯಾವ ಸಮಗ್ರ ಕೃಷಿ ಚಟುವಟಿಕೆಗಳನ್ನ ಸೇರಿಸಿಕೊಳ್ಬಹುದು? ಅದೇ ಸರ್, ನಮ್ ಜೊತೆಗೆ ಈಗೇನ್ ನಮ್ಮಲ್ಲಿ ರೇಷ್ಮೆ ಏನು ಹಿಪ್ಪುನೇರಳೆ ನಾಟಿ ಮಾಡ್ತೀವಿ, ಇದ್ರ ಜೊತೆಗೆ ಏನು ಹುಳ ಸಾಕ್ತಾ ಇರ್ತೀವಿ. ಸಾಕಣೆ ಮಾಡೋದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, ಹಸು ಸಾಕಣೆ ಮಾಡ್ತಕ್ಕಂತ ಒಂದು ಕೆಲಸನ ಮಾಡಬಹುದು. ಅದು ಬಹಳ ಲಾಭದಾಯಕ, ಇತ್ತೀಚೆಗೆ ತಮಗೆ ಗೊತ್ತಿದೆ, ಅದನ್ನ ಮಾಡಬಹುದು. ಕುರಿ ಸಾಕಾಣಿಕೆಯನ್ನ ಮಾಡಬಹುದು. ಈಗ 8-10 ಕುರಿಗಳನ್ನ ಸಾಕಣೆ ಮಾಡ್ತಕ್ಕಂಥದ್ದಿದೆ. ಜೇನು ಕೃಷಿಯನ್ನ ಅದ್ರ ಜೊತೆಗೆ ಮಾಡ್ಕೊಂಡು ಹೋಗ್ಬೋದು. ಮೀನು ಸಾಕಾಣಿಕೆಯನ್ನ ಮಾಡಬಹುದು. ಇವೆಲ್ಲ ಕೃಷಿ ಚಟುವಟಿಕೆಗಳನ್ನ ನಾವು ಮಾಡ್ಕೊಂಡು ಮೀನನ್ನು ಸಾಕ್ಬೋದು, ಮೀನನ್ನು ಸಾಕ್ಬೋದು. ಮುಂದಿನ ಕರೆಯನ್ನ ನೋಡೋಣ. ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಾಗ ಪ್ರಶ್ನೆಯನ್ನು ಕೇಳಬಹುದು. ಕೇಳಿ. ಹಲೋ ಸರ್. ಕೇಳಿ, ಪ್ರಶ್ನೆ ಕೇಳಿ. ಕೇಳ್ತಾ ಇದ್ದಾರೆ. ಇದ್ರಿ ನಮ್ದು ಕೆಂಪ ಎರಡ್ ಎಕರೆ ನೆಲ ಐತ್ರಿ. ಯಾವ್ರಿ ಅಂದ್ರಿ? ನಮ್ದು ಬೀಗಿ ಕಾಲ ಕಾಟ್ರಿಕ್ನಿಂದ ದುಂಡಪ್ಪ ಬೋಲ್ ಅಂತ್ರಿ. ಆಯ್ತ್ರಿ ಕೇಳ್ರಿ. ರೇಷ್ಮೆ ಹಚ್ಬೇಕಂತ ಮಾಡಿರಿ, ಹೆಂಗ್ ಹೆಂಗ್ ಮಾಡ್ಬೇಕ್ರಿ ಸರ್ ಅದನ್ನ? ಅಲ್ಲ ನೀವು ನಿಮ್ ಹತ್ರ ಯಾಂತ್ರೀಕರಣ ಜಮೀನ್ ಎಷ್ಟು ಎಕರೆಗೆ ನಾಟಿ ಮಾಡ್ತೀರಾ? ಎರಡ್ ಎಕರೆಗಾ? ಎರಡ್ ಎಕರೆ ಮಾಡೋದಿದ್ರೆ ನೀವು ಯಾಂತ್ರೀಕರಣ ಬೇಸಾಯ ಮಾಡಿ. ಯಾಕಂದ್ರೆ ಕೆಲ್ಸಗಾರ ನಿಮ್ಗೆ ಗೊತ್ತಿದೆ, ಕೆಲ್ಸಗಾರ ತೊಂದರೆ ಇರೋದ್ರಿಂದ ಯಾಂತ್ರೀಕರಣ ಬೇಸಾಯ ಮಾಡಿ. ಒಂಬತ್ತಡಿ ಮೂರಡಿಗೆ, ಸಾಲಿಂದ ಸಾಲಿಗೆ ಒಂಬತ್ತಡಿ ಮಾಡಿ, ಗಿಡದಿಂದ ಗಿಡಗೆ ಮೂರಡಿ ನಾಟಿ ಮಾಡಿ. ನಾಟಿ ಮಾಡಿದ ನಂತರ ಯಾಂತ್ರೀಕರಣ ಬೇಸಾಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಂತರ ನೀವು ರೇಷ್ಮೆ ಹುಳು ಸಾಕುವ ಮನೆಯನ್ನ, ಕಡಿಮೆ ವೆಚ್ಚದಲ್ಲಿ ಒಂದು ರೇಷ್ಮೆ ಹುಳು ಸಾಕುವ ಮನೆಯನ್ನ ನಿರ್ಮಾಣ ಮಾಡಿ, ಅದಕ್ಕೆ ನಮ್ಮಲ್ಲಿ ಇಲಾಖೆಯಲ್ಲಿ ಸಹಾಯಧನ ಸೌಲಭ್ಯಗಳು ಸಿಗ್ತದೆ, ಅದನ್ನ ಬಳಕೆ ಮಾಡಿಕೊಂಡು ನೀವು ರೇಷ್ಮೆ ಕೃಷಿಯನ್ನ ಪ್ರಾರಂಭ ಮಾಡಬಹುದು. ದುಂಡಪ್ಪ ಅವ್ರೆ, ಅಲ್ಲಿ ರೇಷ್ಮೆ ಕೃಷಿ ಇಲಾಖೆಗೆ ಹೋಗಿ ಬನ್ನಿ, ಭೇಟಿ ಕೊಡಿ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ವಂದನೆಗಳು. ಮುಂದಿನ ಕರೆ ನೋಡೋಣ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಓಕೆ, ನಮಸ್ತೆ. ನಮಸ್ಕಾರ ಸರ್, ನಾನು ಕೊಪ್ಪಳದಿಂದ ಮುತ್ತು ಚಲುವಾದಿ ಅಂತ ಸರ್ ಮಾತಾಡ್ತಿರೋದು. ಕೇಳ್ರಿ ಚಲುವಾದಿ ಅವರು. ಸರ್, ನಾನು ರೈತ ಅಲ್ಲ, ಆದ್ರೆ ಕಾರ್ಯಕ್ರಮ ಕೇಳುವ ಸರ್. ನಾನು ಕೇಳಿ ಸರ್, ನಮ್ಮಲ್ಲಿ ಹೊಸಪೇಟೆ ಆಕಾಶವಾಣಿ ಮುಖಾಂತರ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಬರುತ್ತೆ. ಹೌದು. ಮತ್ತೆ ನಿಮ್ದಲ್ಲಿ ಕೃಷಿ ರಂಗ ಕಾರ್ಯಕ್ರಮ ಕೇಳ್ತೇನೆ ಸರ್. ನಂಗೆ ಬಹಳ ರೈತರ ಬಗ್ಗೆ ಒಲವಿದೆ, ಮತ್ತೆ ಕಾರ್ಯಕ್ರಮ ಕೇಳಬೇಕನ್ನ ಆಸೆ ಇದೆ ಸರ್ ನಂಗೆ. ನಮ್ಮಲ್ಲಿ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಸರ್. ಹೌದು. ಅಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ರೈತರು ಕೂಡ ಅಷ್ಟೇ ನೀಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ, ನಾವು ಕೇಳ್ತಿರ್ತೀವಿ ಸರ್. ರೈತರ ಬಗ್ಗೆ ಕಾರ್ಯಕ್ರಮ ಕೇಳಿದ್ರೆ ನನಗೆ ಇಷ್ಟ ಸರ್, ಅಷ್ಟೇ, ಅದಕ್ಕೋಸ್ಕರ ಕಾಲ್ ಮಾಡಿದ್ನೆ ಸರ್. ಅಲ್ಲ, ಈಗ ಸದ್ಯ ಈ ಕಾರ್ಯಕ್ರಮ ಹೊಸಪೇಟೆಯಿಂದ ಬರ್ತಾ ಇದೆ. ಅದು ಕಿಸಾನ್ ವಾಣಿ ಸ್ಟೇಷನ್ ಅಂತ ಕೆಲವೊಂದು ಕೇಂದ್ರಗಳಿಗೆ ಅದು ನಿಗದಿಪಡಿಸಲಾಗಿದೆ. ಅದು ಈ ಮುಖ್ಯ ವಾಹಿನಿಗಳಲ್ಲಿ ಅದು ಇರೋದಿಲ್ಲ, ಆದ್ರೆ ಕಾರ್ಯಕ್ರಮ ಅದಕ್ಕಿಂತ ಜಾಸ್ತಿ ಕಾರ್ಯಕ್ರಮ ಇಲ್ಲಿ ಹೋಗ್ತವೆ. ಓಕೆ ಓಕೆ, ಇಲ್ಲ ಆಯ್ತು ಬಿಡಿ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಹೆಸರು ಹೇಳಿ ಸರ್, ಎಲ್ಲಿಂದ? ಹಲೋ, ನಮಸ್ಕಾರ ಸರ್. ನಮಸ್ತೆ, ಯೋಗೇಂದ್ರ ಪ್ರಸಾದ್, ಎನ್ ಸಿ ನಂಜೀಗುಡ ತಾಲೂಕಿನಿಂದ. ಇನ್ನೊಮ್ಮೆ ಕೇಳಿ, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ. ಓಕೆ ಸರ್, ಓಕೆ. ಹೆಸರು ಹೇಳಿ, ಎಲ್ಲಿಂದ? ನಂಜೀಗುಡ ತಾಲೂಕು ಎನ್ ಸಿ ಗ್ರಾಮದಿಂದ ಯೋಗೇಂದ್ರ ಪ್ರಸಾದ್ ಸರ್. ಕೇಳಿ ಯೋಗೇಂದ್ರ ಪ್ರಸಾದ್ ಅವ್ರ ಪ್ರಶ್ನೆ ಕೇಳಿ ಜಲ್ದಿ. ಸರ್, ಇವಾಗ ರೇಷ್ಮೆ ಕೃಷಿ ಮಾಡ್ತಾರಲ್ಲ ಹೊಸ ರೈತರುಗಳಿಗೆ, ಹೌದು, ತರಬೇತಿಯನ್ನು ಕೊಟ್ಟು ಅಲ್ಲೇ ಸಾಲವನ್ನು ಮಂಜೂರು ಮಾಡಿದ್ರೆ ಅನುಕೂಲ ಆಗಿದೆ ಸರ್, ಡಿಬಿಟಿ ಮೂಲಕ ಹೇಳ್ತಾರೆ ಡಾಕ್ಟರ್. ಇಲ್ಲ, ಈಗ ತರಬೇತಿಗಳು ನಮ್ಮಲ್ಲಿ ಎಲ್ಲ ಕೂಡ ಮಾಡ್ತಾ ಇದಾರೆ. ರೇಷ್ಮೆ ಸಂಶೋಧನಾ ಕೇಂದ್ರ ರೇಷ್ಮೆ ಮಂಡಳಿದು, ಮತ್ತೆ ನಮ್ಮ ರಾಜ್ಯ ಸರ್ಕಾರದ ರೇಷ್ಮೆ ಏನು ಸಂಶೋಧನಾ ಕೇಂದ್ರ ಇದೆ, ಅಲ್ಲೇ ತರಬೇತಿಯನ್ನು ಕೊಡ್ತಾ ಇರ್ತಾರೆ. ನಮ್ಮ ವಿಸ್ತರಣಾ ಏನು ತಾಂತ್ರಿಕ ಸೇವಾ ಕೇಂದ್ರಗಳಿದೆ, ಸೇವಾ ಕೇಂದ್ರಗಳ ಮುಖಾಂತರ ಕೂಡ ನಿಮಗೆ ತರಬೇತಿಗಳನ್ನ ನಾವು ಆಯೋಜನೆ ಮಾಡ್ತೀವಿ. ಆಮೇಲೆ ನಮ್ಮ ರೇಷ್ಮೆ ತರಬೇತಿ ಶಾಲೆಗಳಿದೆ, ತರಬೇತಿ ಶಾಲೆಗಳಲ್ಲೂ ಕೂಡ ನಾವು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಹತ್ತಿರದ ತಾಂತ್ರಿಕ ಸೇವಾ ಕೇಂದ್ರಗಳ ಮುಖಾಂತರ ನೀವು ಅಲ್ಲಿ ಏನಾದ್ರು ಅರ್ಜಿಯನ್ನು ಕೊಟ್ಟರೆ ಅವರು ನಿಮಗೆ ಆ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಆಗುತ್ತೆ. ಅದರಿಂದ ನೀವೆಲ್ಲರೂ ಕೂಡ ಅದನ್ನ ಮಾತಾಡ್ಬೋದು. ನೀವು ಅಲ್ಲಿ ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ನಿಮ್ಗೆ ಅದರದ್ದು ತರಬೇತಿ ಕೊಡ್ತಕ್ಕಂಥದ್ದು, ತರಬೇತಿ ಯಾವಾಗಿದೆ ಏನಿದೆ ಅಂತೇಳಿ ಅದಕ್ಕೆ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಸಾಲ ಮಂಜೂರು ಮಾಡ್ತಕ್ಕಂಥ ಯೋಜನೆ ನಮ್ಮಲ್ಲಿ ತಕ್ಷಣಕ್ಕೆ ಇಲ್ಲ, ಅದಕ್ಕೆ ಯಾಕಂದ್ರೆ ನಿಗದಿತ ದಾಖಲಾತಿಗಳು ಎಲ್ಲ ಬೇಕಾಗುತ್ತೆ, ಅರ್ಹತೆ ಎಲ್ಲ ನೋಡ್ಬೇಕಾಗತ್ತೆ. ಸಾಲ ಅಲ್ಲೇ ಮಂಜೂರು ಮಾಡಕ್ ಆಗೋದಿಲ್ಲ, ನೀವು ಮಾಡಿದ ನಂತರ ನಮ್ಮಲ್ಲಿ ಎಲ್ಲ ಸಹಾಯಧನ ಸೌಲಭ್ಯಗಳು ಪಡಲಿಕ್ಕೆ ಅವಕಾಶ ಇದೆ. ನೀವು ಮನಸ್ಸು ಮಾಡಿ ಹೋಗ್ರಿ, ನಿಮ್ಗೆ ಎಲ್ಲ ಆಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಕರೆಯನ್ನ ನೋಡೋಣ. ಡಾಕ್ಟರ್ ಶ್ರೀನಿವಾಸ್ ಅವರೇ, ಸುಧಾರಿತ ಬೇಸಾಯ ರೇಷ್ಮೆ ಕೃಷಿಯಲ್ಲಿ ನಾವು ನೋಡಿದ ಹಾಗೆ ಈಗೊಂದು ಉತ್ಪಾದಕತೆಯ ತಾಂತ್ರಿಕತೆಗಳು ಅಂತ ನಾವು ಕೇಳಿದ್ದೇವೆ. ಸೋಂಕು ನಿವಾರಣೆಗೆ ಏನ್ ಮಾಡಬೇಕಾಗುತ್ತೆ ಸರ್? ನಾವು ಯಾವುದೇ ಒಂದು ರೇಷ್ಮೆ ಬೆಳೆಯನ್ನ ಮಾಡ್ಬೇಕಾದ್ರೆ, ದ್ವಿತಳಿ ರೇಷ್ಮೆ ಬೆಳೆಯನ್ನ ಮಾಡ್ಬೇಕಾದ್ರೆ ಸೋಂಕು ನಿವಾರಣೆ ಮಾಡ್ತಕ್ಕಂಥದ್ದು ಕಡ್ಡಾಯ. ಯಾಕಂತ ಹೇಳಿದ್ರೆ ಅಲ್ಲಿ ರೋಗಾಣುಗಳನ್ನ ನಾಶಪಡಿಸಿದ್ರೆ ಮಾತ್ರ ನಾವು ಒಂದು ಬೆಳೆನ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ನಾವು ಅಲ್ಲಿ ಸೋಂಕು ನಿವಾರಣೆ ಕಡ್ಡಾಯವಾಗಿ ಮಾಡ್ಬೇಕು. ಯಾರೇ ಒಂದು ದ್ವಿತಳಿ ಸಾಕಣೆ ಮಾಡ್ತಾರೆ ಅವ್ರು ಏನಂದ್ರೆ ಮೊದಲಿಗೆ ಒಂದ್ಸರಿ ಸುಣ್ಣದ ತಳಿಯಿಂದ ಮಾಡ್ಬೇಕಾಗತ್ತೆ, ಆಮೇಲೆ ಒಂದ್ಸರಿ ನಾವೇನು ಬ್ಲೀಚಿಂಗ್ ಮತ್ತೆ ಸುಣ್ಣ ಮತ್ತೆ ಅದು ಸ್ಯಾನಿಟೈಕ್ ಡೆಕಾಲ್ ಅಥವಾ ಯಾವ್ದಾದ್ರು ಒಂದು ಇದರಿಂದ ಸೋಂಕು ನಿವಾರಣೆ ಮಾಡಿದ್ರೆ, ಮೂರು ಬಾರಿ ಕಡ್ಡಾಯವಾಗಿ ಸೋಂಕು ನಿವಾರಣೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ರೋಗಗಳನ್ನು ನಾಶಪಡಿಸಿದ್ರೆ ಅನುಕೂಲ ಆಗುತ್ತೆ. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದವರು ಡಾಕ್ಟರ್ ಎಸ್ ಎನ್ ಶ್ರೀನಿವಾಸ್ ಅವರು. ಡಾಕ್ಟರ್ ಎಸ್ ಎನ್ ಶ್ರೀನಿವಾಸ್ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರು ವತಿಯಿಂದ, ಎಲ್ಲ ಆಕಾಶವಾಣಿ ಕೇಂದ್ರಗಳ ವತಿಯಿಂದ ಮತ್ತು ರೈತರ ಪರವಾಗಿ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಹಾಗಾಗಿ ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ವಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಹಲೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇಂದು ಸುಧಾರಿತ ರೇಷ್ಮೆ ಕೃಷಿ ಪದ್ಧತಿಗಳು ಈ ವಿಷಯದ ಕುರಿತಂತೆ ಕೇಳುಗರ ಫೋನ್ ಇನ್ ಪ್ರಶ್ನೆಗಳಿಗೆ ಭಾಗವಹಿಸಿ ಉತ್ತರಿಸಿದವರು ಕೋಲಾರ ರೇಷ್ಮೆ ಗೂಡು ಮಾರುಕಟ್ಟೆ ಇದರ ಉಪನಿರ್ದೇಶಕರಾದ ಶ್ರೀ ಎಸ್ ಎನ್ ಶ್ರೀನಿವಾಸ್ ಅವರು. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು ಸುಧಾರಣಿ ಟಿ ಹಾಗೂ ರಾಜಲಕ್ಷ್ಮಿ. ತಾಂತ್ರಿಕ ನೆರವು ಶೈನ್ ಫಿಲಿಪ್ಸ್, ತುಕಾರಾಂ ಚೌಹಾಣ್ ಹಾಗೂ ಮುನಿರಾಜು. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ ಇನ್ ಕಾರ್ಯಕ್ರಮವು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಡಿಸೆಂಬರ್ 21 ಪೋಲಿಯೋ ಭಾನುವಾರ. 5 ವರ್ಷದ ಒಳಗಿನ ನಿಮ್ಮ ಮಕ್ಕಳಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದರೂ ಡಿಸೆಂಬರ್ 21 ಮತ್ತೊಮ್ಮೆ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ. ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆರೆಯಲಾಗುತ್ತದೆ. ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತ. ಮತ್ತಿತರ ವಿವರಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು ಅಥವಾ ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಮಿಸಾಲ ಹೇ ಯೇ ತೇರಾ ಕ್ಯಾ ಯೇ ಮೇರಾ ಕ್ಯಾ ಲಹೂ ಸಭೀ ಕಾ ಲಾಲ ಹೇ ಗಿರೇ ಕಹೀಂ ತೋ ಕತ್ರಾ ಹೇ ಬಹೇ ತೋ ಬೇಕಾರ ಹೇ ಕಾಮ್ ಆಯೇ ಕಿಸೀ ಕೇ ಅಗರ್ ತಭೀ ಯೇ ಗುಲ್ಜಾರ ಹೇ ಹಾಥ ಬಢಾ ಕೇ ತೋ ದೇಖೋ ರಕ್ತದಾನ ಕರಕೇ ತೋ ದೇಖೋ ಬುಸ್ತೀ ಜೀವನ್ ಕೇ ಲೋಗೋ ರಕ್ತದಾನ ಸೇ ಜಲಾ ಕೇ ತೋ ದೇಖೋ ರಕ್ತದಾನ ಮಹಾದಾನ ಆಪ್ಕಾ ಏಕ್ ಯೂನಿಟ್ ಬ್ಲಡ್ 3 ಜಿಂದಗಿಯಾಂ ಬಚಾ ಸಕ್ತಾ ಹೇ ಆಯೇ ಹಮ್ ರಕ್ತದಾನ ಕರೇ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗೀದಾರಿ ಸುನಿಶ್ಚಿತ ಕರೇ ರಕ್ತದಾನ ಸೇವಾಯೇ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಹಿತ ಮೇ ಜಾರಿ. ಹೇಯ್ ಇದೇನು ಹೊಸದಾಗಿದೆ, ಯಾವಾಗ ತಗೊಂಡೆ? GRT ಗೋಲ್ಡನ್ 11 ಜ್ಯುವೆಲ್ಲರಿ ಪರ್ಚೇಸ್ ಪ್ಲಾನ್ ನಲ್ಲಿ ತಗೊಂಡೆ. ಇದರಲ್ಲಿ 11 ತಿಂಗಳು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಿದರೆ 18% ವರೆಗೆ ವೇಸ್ಟೇಜ್ ಇಲ್ಲದೆ 12ನೇ ತಿಂಗಳು ಆಭರಣ ಖರೀದಿಸಬಹುದು. 11 ತಿಂಗಳು ಮುಗಿಯುವಾಗ ಚಿನ್ನದ ಬೆಲೆ ಹೆಚ್ಚಾದ್ರೆ? ಉಳಿತಾಯದ ಚಿನ್ನಕ್ಕೆ ಸಮವಾದ ಒಡವೆ. ಚಿನ್ನದ ಬೆಲೆ ಕಡಿಮೆ ಆದ್ರೆ? ಉಳಿತಾಯದ ಹಣಕ್ಕೆ ಸಮವಾದ ಒಡವೆ. GRT ಗೋಲ್ಡನ್ 11 ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ 18% ವರೆಗೆ ಯಾವುದೇ ವೇಸ್ಟೇಜ್ ಇಲ್ಲ. ಉಳಿಸಿದ ಚಿನ್ನಕ್ಕೆ ಅಥವಾ ಉಳಿಸಿದ ಮೊತ್ತಕ್ಕೆ ಸಮಾನವಾದ ಆಭರಣವನ್ನು ಖರೀದಿಸಿ ಆನಂದಿಸಿ. ಕಂಡೀಷನ್ ಅಪ್ಲೈ. GRT ಜ್ಯುವೆಲ್ಲರ್ಸ್. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ ಎಕ್ಸ್ ಶೋರೂಮ್ 5.47 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ವಾವ್, ಮದುವೆ ಸೀರೆ ಸೆಲೆಕ್ಷನ್ ಸೂಪರ್. ಪರ್ಚೇಸ್ ಮಾಡಿದ್ದು ಕಂಚಿನಾ ಇಲ್ಲ ಬೆಂಗಳೂರಾ? ನಮ್ಮ ಹಾಸನದಲ್ಲಿ ರತ್ನಂ ಸಿಲ್ಕ್ಸ್ ಇರುವಾಗ ಅಲ್ಲಿಗೆಲ್ಲ ಯಾಕೆ? ಅವರ ನೇಯ್ಗೆಯಲ್ಲಿ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಅಲ್ಲದೆ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಅಲ್ಲಿದೆ. ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ ಕೊಡ್ತಾರೆ. ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೇ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷ ಗಟ್ಟಲೇ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಿತಕ್ಕಾಗಿ ಜಾರಿ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತೆ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರೆ ಹಿಡಿಸ್ತಾರೆ. ಫೋನ್ ಪಾಯಿಂಟ್ ನಲಾಲಕ್ಕೆ ತೋರಿಸ್ತಾರೆ, ನಿನ್ನ ದುಡಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಮುಂದಿನ ಕಾರ್ಯಕ್ರಮ ಕೃಷಿ ಲೋಕ. ಕಾರ್ಯಕ್ರಮ ಕೃಷಿ ಲೋಕ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆ ಶತಮಾನೋತ್ಸವವನ್ನು ಆಚರಣೆಯನ್ನು ಮಾಡಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಶತಮಾನೋತ್ಸವದ ಆಚರಣೆ ಹೇಗಿದೆ ಅನ್ನುವಂಥ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ MJ ದಿನೇಶ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಂತೆ December 20, 21, 22 ಮೂರು ದಿವಸ ಬಾಳೆಹೊನ್ನೂರಿನ ಕೇಂದ್ರೀಯ ಸಂಶೋಧನಾ ಕೇಂದ್ರದಲ್ಲಿ ಒಂದು ವಿನೂತನವಾದ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವಿಟ್ಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಕೇಂದ್ರ ಮಂತ್ರಿಗಳು ಬರ್ತಾ ಇದ್ದಾರೆ, ರಾಜ್ಯ ಮಂತ್ರಿಗಳು ಬರ್ತಾ ಇದ್ದಾರೆ, ಹಾಗೆ ನಮ್ಮ ಕಾಫಿ ಬೆಳೆಯುವ ಸಂಸದರು, ಶಾಸಕರು, ಇವರೆಲ್ಲರೂ 10 ರಾಜ್ಯಗಳಲ್ಲಿ ನಾವೇನು ಕಾಫಿ ಬೆಳಿತೀವಿ ಅಲ್ಲಿಂದ ಎಲ್ಲರೂ ಬರ್ತಾ ಇದ್ದಾರೆ. ಒಂದು ಇದು ಕಾಫಿ ಹಬ್ಬವಾಗಿ ನಾವೆಲ್ಲರೂ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ 10 ಸೆಷನ್ಗಳಿರುತ್ತೆ, ವಿಚಾರ ಸಂಕಿರಣಗಳಿರುತ್ತೆ. ಆ ವಿಚಾರ ಸಂಕಿರಣದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಅದರಲ್ಲಿ ಅನೇಕ ವಿಚಾರಗಳನ್ನು ತಮ್ಮಗೆ ಅನುಗುಣವಾಗಿ ಅಳವಡಿಸಿಕೊಡೋಕ್ಕೆ ಸಾಕ್ಷಿಯಾಗುತ್ತೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಮತ್ತು ಇದು 100 ವಸಂತಗಳಲ್ಲಿ ನೆನಪಿನಲ್ಲಿಡುವ ಕಾರ್ಯಕ್ರಮ ಆಗಬೇಕು. ನೀವು 100 ವರ್ಷದ ಹಿಂದೆ ನೀವಿರಲಿಲ್ಲ ಅಥವಾ ನಾವಿರಲಿಲ್ಲ, 100 ವರ್ಷದ ಮುಂದೆ ನಾವು ಇರಲ್ಲ ನೀವು ಇರಲ್ಲ, ಆದರೆ ಈಗಿರುವ ಅವಕಾಶ ತಪ್ಪಿಸಿಕೊಂಡರೆ ಮತ್ತೊಮ್ಮೆ ಸಿಗುವುದಿಲ್ಲ ಈ ಅವಕಾಶ ಅಂತ ಹೇಳಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ತಾವು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರು ಕೂಡ ಹೌದು, ಹಾಗೆಯೇ ಒಳ್ಳೆಯ ಬೆಳೆಗಾರರು ಕೂಡ ಹೌದು. ಹಾಗಾಗಿ ಪ್ರತಿಯೊಬ್ಬ ಕಾಫಿ ಬೆಳೆಗಾರರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಅಧ್ಯಕ್ಷರಾಗಿ ಹಾಗೂ ಬೆಳೆಗಾರರಾಗಿ ಯಾಕೆ ಬಯಸ್ತೀರಿ? ಅನೇಕ ವರ್ಷಗಳಿಂದ ಕಾಫಿಯಲ್ಲಿ ಸತತವಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ನಮ್ಮ ಪತ್ರಿಕೆ ಇರ್ಬೋದು, 19 ವರ್ಷದಿಂದ ಒಂದು ಕೃಷಿಕ ಪತ್ರಿಕೆಯನ್ನು ನಡೆಸ್ತಾ ಇದ್ದೀವಿ. ನಮಗೆ ಗೊತ್ತುಂಟು ನೋವು ಏನು ಅಂತ. ಆ ನೋವಿಗೆ ನಾವು ನೇರವಾಗಿ ಎಲ್ಲರಿಗೂ ಅದನ್ನು ನಿವಾರಿಸೋಕ್ಕಾಗಲ್ಲ. ಆದರೆ ಕೇಂದ್ರ ಸರ್ಕಾರ ಕಾಫಿ ಮಂಡಳಿ ಅಧ್ಯಕ್ಷನಾಗಿ ನಮ್ಮನ್ನು ಮಾಡಿದ ಮೇಲೆ ನಮಗೊಂದು ಜವಾಬ್ದಾರಿ ಸಿಕ್ತು ಮತ್ತು ಒಳ್ಳೆಯ ಅವಕಾಶ ಸಿಕ್ತು. ಪ್ರತಿಯೊಂದು ಅವಕಾಶವನ್ನು ಪರಿವರ್ತನೆ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲಿ ಬೆಳೆಗಾರರ ನೋವನ್ನು ಮನಸ್ಸಿನಲ್ಲಿಟ್ಕೊಂಡು ಅದನ್ನು ಹೇಗೆ ನಾವು ಅವರಿಗೆ ಅನುಕೂಲ ಮಾಡಬೇಕು ಅನ್ನೋ ಒಂದು ಧ್ಯೇಯವನ್ನು ಇಟ್ಕೊಂಡು ಕಳೆದ 2 ವರ್ಷದಿಂದ ಕೆಲಸವನ್ನು ಮಾಡ್ತಿದ್ದೀವಿ. ಹಾಗಾಗಿ ಕಾಫಿ ಬೆಳೆಗಾರರ ಎಲ್ಲ ಹಂತಗಳು ನನಗೆ ಗೊತ್ತಿದೆ. ಆ ಹಂತವನ್ನು ಹೇಗೆ ನಿವಾರಿಸ್ಬೋದು, ಕೆಲವು ಸಮಸ್ಯೆಗಳಿರ್ಬೋದು ಅಥವಾ ಕೆಲವು ಒಳ್ಳೆಯ ಯೋಜನೆಗಳಿರ್ಬೋದು, ಒಟ್ಟಾರೆಯಾಗಿ ಸಮಗ್ರವಾಗಿ ನಮ್ಮ ಭಾರತೀಯ ಕಾಫಿ ವಿಶ್ವದಲ್ಲಿ ಕ್ವಾಲಿಟಿಯಲ್ಲಿ ಪ್ರಥಮರಾಗಿ ನಿಲ್ಲಬೇಕು ಭವಿಷ್ಯದ ದಿನಗಳಲ್ಲಿ. ಅದಕ್ಕೆ ಬೇಕಾದ ಪೂರಕವಾದ ಫೌಂಡೇಶನ್ ಅಂತ ಅದನ್ನು ಇವತ್ತು ಹಾಕ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ಭಾರತೀಯ ಕಾಫಿಗೆ ಉಜ್ವಲವಾದ ಭವಿಷ್ಯ ಇದೆ. ಆ ಭವಿಷ್ಯ ನಿಮ್ಮ ಮೇಲೆ ನಿಂತಿದೆ. ನೀವು ಹೇಗೆ ಆ ಭವಿಷ್ಯದಲ್ಲಿ ತೊಡಗಿಸ್ಕೊಳ್ತೀರಿ, ನೀವು ಹೇಗೆ ಗುಣಮಟ್ಟದ ಕಾಫಿಯನ್ನು ಕೊಡ್ತೀರಿ, ಅದಷ್ಟು ಭಾರತೀಯ ಕಾಫಿ ಉತ್ತುಂಗಕ್ಕೆ ಇರುತ್ತೆ. ಹಾಗೆ ಕೇಂದ್ರ ಸರ್ಕಾರವು ಅದಕ್ಕೆ ಸಾಕಷ್ಟು ಸಹಕಾರವನ್ನು ನೀಡ್ತಾ ಇದೆ. ನಾವು ಇದನ್ನ ವಿಶ್ವ ಮಟ್ಟದಲ್ಲಿ No.1 ಕಾಫಿಯನ್ನು ಮಾಡುವ ಎಲ್ಲ ಅವಕಾಶ ಇದೆ, ಎಲ್ಲ ಅದನ್ನ ನಾವು ಮಾಡ್ತೀವಿ ಅನ್ನೋ ನಂಬಿಕೆನೂ ಇದೆ. ಇದುವರೆಗೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರಾದ MJ ದಿನೇಶ್ ಅವರು. ಸರ್, ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದ ಮಧುಸೂದನ್ ರವರೇ.